ಸಮಿತಿಯು ಲೋಕಸಭೆಯ 24 ಸದಸ್ಯರನ್ನು ಒಳಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಹಬ್ಬ ದಸರಾ ಜಂಬೂ ಸವಾರಿಗೆ ಮುಖ್ಯಮಂತ್ರಿ ಪುಷ್ಪಾರ್ಚನೆ, 6ನೇ ಬಾರಿ ಚಿನ್ನದ ಅಂಬಾರಿ ಹೊತ್ತ ಕ್ಯಾಪ್ಟನ್ ಅಭಿಮನ್ಯು. ಅಧಿಕಾರ ಹಂಚಿಕೆ ಬಗ್ಗೆ ಯಾರೇ ಮಾತನಾಡಿದರೂ ಪಕ್ಷ ವಿರೋಧಿ ಕೆಲಸ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧಾರವಾಡದ ಶಾಲ್ಮಲಾ ನದಿ ಉಗಮ ಸ್ಥಾನದ ಬಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸ್ವಚ್ಛತಾ ಅಭಿಯಾನ. ಮತ್ತು ನೂತನ ಮಾರ್ಗಸೂಚಿಯಂತೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಕೆಂಪು ಕಲ್ಲು ತೆಗೆಯಲು ಅವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಹೌದಾ, ಅದೆಂಗಪ್ಪ? ಪೈಪ್ ಕಾಂಪೋಸ್ಟಿಂಗ್, ಪಿಟ್ ಕಾಂಪೋಸ್ಟಿಂಗ್, ಈ ರೀತಿ ಬೇರೆ ಬೇರೆ ವಿಕೇಂದ್ರೀಕೃತ ವಿಧಾನದಿಂದ ಗೊಬ್ಬರನ ತಯಾರಿಸ್ಕೋಬಹುದು ಕಣೆ. ಒಟ್ನಲ್ಲಿ ಕಸದಿಂದ ರಸ ಅನ್ನಮ್ಮ. ಹಾ, ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ತ್ಯಾಜ್ಯ ನಿರ್ವಹಣೆಗಿರುವ ಸುಲಭ ಮಾರ್ಗ ಪಾಲಿಸಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಕಲಬುರಗಿ, ಸಮಯ 6:51. ಕೃಷಿ ರಂಗ, ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ಬಳಿಕ ತಜ್ಞವಾಣಿಯೊಳಗ ತರಕಾರಿ ಬೆಳೆಗಳ ಸುಧಾರಿತ ಸಸಿಗಳ ತಯಾರಿಸುವ ವಿಧಾನ ಕುರಿತು ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಡಿಆರ್ ಜಾನ್ವಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ನಂತರ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಕೊನೆಗೆ ಮೈನಾಬಾಯಿ ಮತ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣಂತ. ಈಗ ಕೆಲವು ಜಾಹೀರಾತುಗಳು, ಆಮೇಲೆ ನಿತ್ಯಮೇಘ ಸಂದೇಶ ಮೂಡಿ ಬರ್ತದೆ. ಪರಿಸರ ಸಮತೋಲನವೇ ಗುರಿ, ಮಾನವ ವನ್ಯಜೀವಿ ಸಹಬಾಳ್ವೆಯೇ ಅದಕ್ಕೆ ದಾರಿ. 71ನೇ ವನ್ಯಜೀವಿ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ. ಕರ್ನಾಟಕ ಅರಣ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ ಸಹಬಾಳ್ವೆ ಮತ್ತು ವನ್ಯಜೀವಿಯ ಸಂರಕ್ಷಣೆಯ ಸಂದೇಶವನ್ನ ಸಾರೋಣ. ಹೆಚ್ಚಿನ ಮಾಹಿತಿಗಾಗಿ ಅರಣ್ಯ _ KFD ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಈಗಷ್ಟೇ ಸರ್ವಿಸ್ ಮಾಡಿಸಿದೆ, ಪೆಟ್ರೋಲ್ ಕೂಡ ಹಾಕ್ಸಿದೆ, ಮತ್ತೆ ಪ್ರಾಬ್ಲಮ್ಸ್ ಇದೆ. ಇಲ್ಲಿ ನಿನ್ನ ಪ್ರಾಬ್ಲಮ್, ಅಲ್ಲಿ ನನ್ನ ಮದುವೆಯ ಪ್ರಾಬ್ಲಮ್, ಯಾರನ್ನ ಮದುವೆ ಬೇಕಾದ್ರೂ ಆಗು. ಅಂದ್ರೆ ಅಮನ್ ಇಸ್ ಹ್ಯಾಂಡ್ಸಮ್ ಬಟ್ ರಾಜ್ ಇಸ್ ರಿಚ್. ಪ್ರೀತಿ ಮಧ್ಯೆ ಹಣ ಬರೋಲ್ಲ ರೀ, ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲ ರಿಚ. ಎಕ್ಸ್ಕ್ಯೂಸ್ ಮೀ, ಇಷ್ಟೊಂದು ಯೋಚನೆ ನಿಮ್ಮ ಎಂಜಿನ್ ಆಯಿಲ್ ಬಗ್ಗೆ ಮಾಡಿದ್ದೀರಾ? ಅದಕ್ಕೆ ಹೀಗೆ? ನೀವಂತೂ ಮಿಸ್ಟರ್ ಡಿಪೆಂಡಬಲ್, ನೀವೇ ಹೇಳಿ. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮತ್ತೆ ಹಾ, ಎಂಜಿನ್ ಆಯಿಲ್ ಮತ್ತು ಹಸ್ಬೆಂಡ್ ಎರಡನ್ನೂ ಯೋಚಿಸಿಯೇ ಸಿಲೆಕ್ಟ್ ಮಾಡಬೇಕು. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ನವರಾತ್ರಿಯ ಉಡುಗೊರೆಯಾಗಿ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 22ರಿಂದ ಜಿಎಸ್ಟಿ 2.0 ಜಾರಿಗೆ ತರಲಿದೆ. ಸೌಂದರ್ಯ ಪ್ರಿಯರಿಗೆ ಬ್ಯೂಟಿ ಪಾರ್ಲರ್, ಸ್ಪಾ, ಆಯುರ್ವೇದಿಕ್ ಮಸಾಜ್ ಕೇಂದ್ರ, ಟಾಲ್ಕಂ ಪೌಡರ್ಗಳಿಗೆ ಇದುವರೆಗೆ ಇದ್ದ 18ರ ಜಿಎಸ್ಟಿ ತೆರಿಗೆಯನ್ನು 5ರ ವ್ಯಾಪ್ತಿಗೆ ತರಲಿದೆ. ಸಿಹಿ ಪ್ರಿಯರಿಗಾಗಿ ಸಿಹಿ ಮಿಠಾಯಿ, ಚಾಕ್ಲೇಟ್ ಕೂಡ ಇನ್ನು ಮುಂದೆ ಶೇಕಡಾ 18ರ ಜಿಎಸ್ಟಿ ತೆರಿಗೆ ಬದಲು ಶೇಕಡಾ 5ಕ್ಕೆ ಬರಲಿದೆ. ಜಿಎಸ್ಟಿ 2.0 ಇದು ಕೇಂದ್ರ ಸರ್ಕಾರ ಇದೇ ಸೆಪ್ಟೆಂಬರ್ 22ರಿಂದ ಜಾರಿಗೆ ತರಲಿರುವ ಹೊಸ ರೂಪ. ಇದುವರೆಗೆ ಜೀವ ವಿಮೆ, ಆರೋಗ್ಯ ವಿಮೆ ಮೇಲಿನ ಶೇಕಡಾ 18ರ ಜಿಎಸ್ಟಿ ತೆರಿಗೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗುವುದು. ಅದೇ ರೀತಿ ಆರೋಗ್ಯಕ್ಕೆ ಹಾನಿಕರವಾದ ಸಿಗರೆಟ್, ಗುಟ್ಕಾ, ಕೆಫೆನ್ ಅಂಶದ ಪಾನೀಯ, 1200 ಸಿಸಿ ಮೇಲ್ಪಟ್ಟ ಪೆಟ್ರೋಲಿಯಂ ಕಾರು, ಖಾಸಗಿ ವಿಮಾನ, ಆನ್ಲೈನ್ ಜೂಜು, ಆನ್ಲೈನ್ ಗೇಮ್ಸ್ ಮುಂತಾದ ಕೆಲವೇ ವಸ್ತುಗಳಿಗೆ ಶೇಕಡಾ 40ರಷ್ಟು ಜಿಎಸ್ಟಿ ತೆರಿಗೆಯನ್ನು ವಿಧಿಸಲಾಗುವುದು. ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿಎಸ್ಟಿ 2.0 ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿದೆ. ವಾವ್, ನಿನ್ ಕೈತೋಟ ಎಷ್ಟ್ ಚೆನ್ನಾಗಿದೆಯಲ್ಲೇ. ಯಾಕಂದ್ರೆ ಇದಕ್ ಬೇಕಾದ ಗೊಬ್ಬರನ ಮನೆಯಲ್ಲೇ ಉತ್ಪತ್ತಿಯಾಗೋ ಹಸಿ ಕಸದಿಂದ ತಯಾರಿಸ್ತೀನಿ. ಹೌದಾ, ಅದೆಂಗಪ್ಪ? ಪೈಪ್ ಕಾಂಪೋಸ್ಟಿಂಗ್, ಪಿಟ್ ಕಾಂಪೋಸ್ಟಿಂಗ್ ಈ ರೀತಿ ಬೇರೆ ಬೇರೆ ವಿಕೇಂದ್ರೀಕೃತ ವಿಧಾನದಿಂದ ಗೊಬ್ಬರನ ತಯಾರಿಸ್ಕೋಬಹುದು ಕಣೆ. ಒಟ್ನಲ್ಲಿ ಕಸದಿಂದ ರಸ ಅನ್ನಮ್ಮ. ಹಾ, ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ತ್ಯಾಜ್ಯ ನಿರ್ವಹಣೆಗಿರುವ ಸುಲಭ ಮಾರ್ಗ ಪಾಲಿಸಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಪ್ಲಾಸ್ಟಿಕ್ ನಮ್ಮ ಪರಿಸರಕ್ಕೆ ಅತ್ಯಂತ ಮಾರಕ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ 3.68 ಲಕ್ಷ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆಗೆ ನೋಯೆನ್ನಿ. ಪ್ರತಿಯೊಬ್ಬರು ಸಂತೆ ಮಾರುಕಟ್ಟೆಗೆ ವಸ್ತುಗಳ ಖರೀದಿಗೆ ಹೋಗುವಾಗ ತಪ್ಪದೇ ಮರುಬಳಕೆ ಮಾಡಬಹುದಾದ ಕೈಚೀಲವನ್ನೇ ಬಳಸಿ. ಮಾಲಿನ್ಯ ನಿಯಂತ್ರಣಕ್ಕೆ ಇದುವೇ ನಮ್ಮ ಹೆಜ್ಜೆ. ಏಕಬಳಕೆ ಪ್ಲಾಸ್ಟಿಕ್ ಬಳಸಲ್ಲ ಎಂದು ಇಂದೇ ಪ್ರತಿಜ್ಞೆ ಮಾಡಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಕೊಪ್ಪಳ, ಯಾದಗಿರಿ ಈ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ಶೇಕಡಾ 85%. ಬೀದರ್ ಮತ್ತು ನೆರೆಯ ಜಹೀರಾಬಾದ್ಗಳಲ್ಲಿ 90%, ರಾಯಚೂರು ಜಿಲ್ಲೆ ಒಳಗ 75%, ಬಳ್ಳಾರಿ ಜಿಲ್ಲೆ ಒಳಗ 65%, ಬಾಗಲಕೋಟೆ ಜಿಲ್ಲೆ ಒಳಗ 80%, ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಶೇಕಡಾ 70%ರಷ್ಟು ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚತುರ್ದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ನೀವು ಮಿಸ್ಟರ್ ಡಿಪೆಂಡಬಲ್ ಸರ್, ನೀವೇ ಹೇಳಿ ಎಲ್ಲಕ್ಕಿಂತ ಒಳ್ಳೆ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ತಜ್ಞವಾಣಿ ಇಂದಿನ ಈ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳ ಸುಧಾರಿತ ಸಸಿಗಳ ತಯಾರಿಸುವ ವಿಧಾನ ಕುರಿತು ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಿಆರ್ ಜಾನ್ವಿ ಅವರೊಂದಿಗಿನ ಸಂದರ್ಶನ ಆಲಿಸೋಣ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ತಾವು ತರಕಾರಿ ಬೆಳೆಯುವಂತಹ ಸಂದರ್ಭದೊಳಗೆ ತಮಗ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾವ. ಒಳ್ಳೆ ಸಸಿಗಳು ನಮಗೆ ಎಲ್ಲಿ ಸಿಗ್ತಾವ ಅನ್ನುವಂತಹ ಪ್ರಶ್ನೆ ಹಿಡ್ಕೊಂಡು ಆ ಸಸಿಗಳನ್ನ ಬೆಳೆಸಿ ಆಮೇಲೆ ಒಳ್ಳೆ ಇಳುವರಿ ಯಾವ ರೀತಿ ತಗೋಬೇಕು ಅನ್ನುವಂತಹ ಒಂದು ಲಕ್ಷ್ಯದ ಕಡೆ ತಮ್ಮ ವಿಚಾರಗಳು ಇದ್ದೇ ಇರ್ತಾವ. ಅದಕ್ಕೆ ತಾವು ಅನೇಕರು ನರ್ಸರಿಗಳಿಗೆ ಭೇಟಿಯಾಗಿ ಅಲ್ಲಿಂದ ಸಸಿಗಳನ್ನ ತಂದು ತಮ್ಮ ತೋಟದೊಳಗ ಬೆಳೆದಿರಬಹುದು. ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರ ತರಕಾರಿಯೊಳಗೆ ಮೆಣಸಿನಕಾಯಿ ಇರಬಹುದು, ಟೊಮ್ಯಾಟೊ ಇರಬಹುದು, ಆಮೇಲೆ ಕಲ್ಲಂಗಡಿ ಇರಬಹುದು, ಇಂಥ ಏನು ಸಸಿಗಳ ಬೀಜಗಳನ್ನ ಈ ನರ್ಸರಿಗಳಲ್ಲೇ ಬೆಳೆಸಿ ಅವರು ತಮಗ ಸರಬರಾಜು ಮಾಡುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ತಾವು ಅಲ್ಲಿ ಖರೀದಿ ಮಾಡಿ ತಗೊಂಡು ಬಂದಿರಬಹುದು. ಆದರೆ ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು. ನರ್ಸರಿ ಒಳಗ ಹೋಗಿ ನಾವು ತರೋದ್ರಿಂದ ನಮಗೆ ಸಾಕಷ್ಟು ತುಟ್ಟಿಯಾಗಿ ಸಸಿಗಳು ಸಿಗ್ತಾವ. ಅದಕ್ಕೆ ನಮ್ಮಲ್ಲೇ ನಾವು ಯಾಕೆ ಬೆಳಕೊಳ್ಳಬಾರದು? ಒಳ್ಳೆಯ ಸಸಿಗಳನ್ನ ತಯಾರು ಮಾಡಿ, ಆರೋಗ್ಯಪೂರ್ಣವಾದಂತಹ ಒಂದು ಸಸಿಗಳನ್ನ ತಯಾರು ಮಾಡಿ ನಮ್ಮ ತೋಟದೊಳಗೆ ನಾವು ಅವುಗಳನ್ನ ಉಪಯೋಗ ಮಾಡಿದ್ರೆ ನಮಗೆ ಒಳ್ಳೆ ಇಳುವರಿ ಬರ್ತದೆ. ಆಮೇಲೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು ಯಾವ ತಳಿಯನ್ನ ಬೆಳಿಬೇಕು ಅಂತ ಅನ್ಕೊಂಡಿರ್ತೀವಿ ಆ ತಳಿಯನ್ನ ನಾವು ನಮ್ಮ ಕೈಯಾರೆ ಬೆಳೆಸಬಹುದು. ಅಲ್ಲಿ ಇದ್ಯಾವ ತಳಿ ಅದನೋ, ನಮ್ಮ ತಳಿ ಅದನೋ ಇಲ್ಲೋ ಅನ್ನುವಂತಹ ಒಂದು ಸಂಶಯಗಳೇನಿರ್ತಾವಲ್ಲ ಅವು ಕೂಡ ದೂರ ಆಗ್ತಾವ. ಅದಕ್ಕೆ ನಮಗೆ ಬೇಕಾದಂತಹ ತಳಿಗಳನ್ನ ನಾವು ನಮ್ಮ ತೋಟದೊಳಗೆ ಬೆಳ್ಕೊಂಡು ಕೃಷಿ ಮಾಡೋದ್ರಿಂದ ನಮಗ ಒಳ್ಳೆ ಲಾಭ ಅದ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮದೊಳಗೆ ಇದರ ಬಗ್ಗೆನೇ ನಾವು ಮಾತಾಡೋಣ. ಯಾವ ರೀತಿ ತರಕಾರಿ ಬೆಳೆಗಳ ಸಸಿಗಳನ್ನ ಸುಧಾರಿತ ರೀತಿಯೊಳಗೆ ನಾವು ತಯಾರು ಮಾಡಬಹುದು ಅನ್ನೋದ್ರ ಬಗ್ಗೆ, ಈ ವಿಷಯದ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಿಆರ್ ಜಹನಯ್ಯವರು ನಮ್ಮ ಜೊತೆಗಿದ್ದಾರೆ. ಜಹನಯ್ಯವರು, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ರೈತರಿಗೆ ಯಾವ ರೀತಿ ಸುಧಾರಿತ ಪದ್ಧತಿಗಳಿಂದ ತರಕಾರಿ ಬೆಳೆಗಳ ಸಸಿಗಳನ್ನು ಉತ್ಪಾದನೆ ಮಾಡಬೇಕು, ನರ್ಸರಿಯನ್ನು ಹಾಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಶಾಲವಾದಂತಹ ಒಂದು ಮಾಹಿತಿಯನ್ನು ತಾವು ಮಾಡಿಕೊಡಬೇಕು. ಮೊದಲನೇದಾಗಿ ರೈತರು ಮುಂಚಿನ ದಿನಗಳಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ, ತರಕಾರಿ ಬೆಳೆಗಳನ್ನ ಬೆಳಿಬೇಕು ಅಂದ್ರೆ ಏರು ಮಡಿಗಳನ್ನ ಮಾಡ್ಕೋತಿದ್ರು. ಅದ್ರ ಪ್ರಕಾರ ಅವರಿಗೆ ಯಾವ ತರಕಾರಿ ಬೀಜಗಳು, ಉದಾಹರಣೆಗೆ ಇವಾಗ ಟೊಮ್ಯಾಟೊ ಆಗ್ಲಿ ಅಥವಾ ಹಸಿಮೆಣಸಿನಕಾಯಿ ಆಗ್ಲಿ ಅಥವಾ ಕಲ್ಲಂಗಡಿ, ಯಾವ್ದು ಬೀಜಗಳು ಬೇಕು ಅದನ್ನ ಏರು ಮಡಿಲಿ ತಯಾರು ಮಾಡ್ಬಿಟ್ಟು ಅವರಾಗಿ ಅದನ್ನ ಅವ್ರದ್ದು ಅವಶ್ಯಕತೆ ಅನುಗುಣವಾಗಿ ತಯಾರಿಸ್ತಿದ್ರು. ಈ ಏರುಮಡಿ ಪದ್ಧತಿ ಇದೆಯಲ್ಲ, ಇದು ಓಪನ್ ಅಂದ್ರೆ ತೆರೆದ ಪರಾಗಸ್ಪರ್ಶ, ಓಪನ್ ಪಾಲಿನೇಟೆಡ್ ಅಥವಾ ದೇಶೀಯವಾಗಿ ಬೆಳೆದ ತಳಿಗಳಿಗಷ್ಟೇ ಸೂಕ್ತವಾಗ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವಾಗ ಅವರಿಗೆ ಸಂಕರಣ ತಳಿಗಳು ಅಂದ್ರೆ ಹೈಬ್ರಿಡ್ ವೆರೈಟೀಸ್ ಜಾಸ್ತಿ ಉತ್ಪಾದನೆ ಇವಾಗ ಯಥೇಚ್ಛವಾಗಿ ಆಗ್ತಿರೋದ್ರಿಂದ ರೈತರಿಗೂ ಕೂಡ ಅಧಿಕ ಇಳುವರಿನ ಅವರಿಗೂ ಬೇಕಾಗಿರುತ್ತೆ. ಹಾಗಾಗಿ ಅಧಿಕ ಇಳುವರಿಗೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸಸಿಗಳನ್ನ ಅವರು ಸಸಿ ಹಿಡಿಕೆ ಅಂತ ಹೇಳ್ಬಿಟ್ಟು ಅಂದ್ರೆ ಪ್ರೋಟ್ರೇಸ್ ಅದರಲ್ಲಿ ನಾವು ಉತ್ಪಾದಿಸ್ಕೊಂಡ್ಬಿಟ್ಟು ಅವ್ರದ್ದು ಅವಶ್ಯಕತೆ ಅನುಗುಣವಾಗಿ ಪ್ರೋಟ್ರೇಸ್ ಅಥವಾ ಏನ್ ಸಸಿ ಹಿಡಿಕೆಗಳಿದಾವೆ ತರಕಾರಿ ಸಸಿಗಳನ್ನ ಅವರಾಗಿ ಉಪಯೋಗಿಸ್ಕೊಂಡ್ಬಿಟ್ಟು ಅವರು ಬೆಳ್ಕೋಬಹುದು. ಅಂದ್ರೆ ಟ್ರೀ ಒಳಗೆ ಬೆಳ್ಕೋಬಹುದು? ಎಸ್ ಸರ್, ಟ್ರೇಸ್ ಅಲ್ಲಿ ನಾವು ಪ್ರೋಟ್ರೇಸ್ ಅಂದ್ರೆ ಸಸಿ ಹಿಡಿಕೆಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಬೆಳ್ಕೋಬಹುದು. ಒಂದು ಸಸಿ ಹಿಡಿಕೆ ಬಂದ್ರೆ ಅದರಲ್ಲಿ 98 ಗುಣಿಗಳಿರ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ, ಇವಾಗ ಸಂಕೀರ್ಣ ತಳಿಗಳು ಏನ್ ಹೈಬ್ರಿಡ್ ವೆರೈಟೀಸ್ ಏನಿದಾವೆ ಅದ್ರದ್ದು ಬೆಲೆ ತುಂಬಾ ಅಧಿಕವಾಗಿರುತ್ತೆ. ಹಾಗಾಗಿ ಅದನ್ನ ನಾವು ಯೂಸ್ ಮಾಡೋದ್ರಿಂದ ಕಮ್ಮಿಗೊಳಿಸಬಹುದು. ಅಂದ್ರೆ ನಾವೇ ತಯಾರು ಮಾಡೋದ್ರಿಂದ ನಮ್ಗೆ ಖರ್ಚು ಕಡಿಮೆ ಬರುತ್ತೆ. ಅದೇ ರೀತಿ 98 ಗುಣಿಗಳಿದಾವೆ, ಒಂದೊಂದು ಗುಣಿಗೆ ಒಂದೊಂದು ಬೀಜನ ನಾವು ನಾಟಿ ಮಾಡ್ಬಿಟ್ಟು 1.5 ಸೆಂಟಿಮೀಟರ್ ಇಂದ 2 ಸೆಂಟಿಮೀಟರ್ ಮೇಲ್ಗಡೆ ಅದನ್ನ ಸಸಿ ಹಿಡಿಕೆಗೆ ಅದಕ್ಕೆ ಒಂದು ಮಾಧ್ಯಮ ಬೇಕಾಗುತ್ತೆ ಸರ್. ಮಾಧ್ಯಮ ಅಂದ್ರೆ ಭೂಮಿಗೆ ಈಗ ಹೇಗೆ ಮಣ್ಣು ಬೇಕು ಅದೇ ಪ್ರಕಾರ ಇವಾಗ ಒಂದು ಮಾಧ್ಯಮ ಅಂತಂದ್ರೆ ಕೋಕೋಪೀಟ್ ಅಂತ ಹೇಳ್ತೀವಿ, ಅಂದ್ರೆ ನಿರ್ಜೀವಗೊಳಿಸಿದ ತೆಂಗಿನ ಪುಡಿ, ಇದನ್ನ ನಾವು ಮಾಧ್ಯಮವಾಗಿ ಯೂಸ್ ಮಾಡಬಹುದು. 6-8 ಪಟ್ಟರಷ್ಟು ಇದಕ್ಕೆ ನೀರ್ನ ಇಟ್ಕೊಳೋ ಅಂತ ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಅದನ್ನ ನಾವು ಉಪಯೋಗಿಸ್ಬಿಟ್ಟು ಏನ್ ಈ ಸಸಿ ಹಿಡಿಕೆ ಏನ್ ಪ್ರೋಟ್ರೆ ಇರ್ತಾವಲ್ಲ ಅದರಲ್ಲಿ ನಾವು ಮಾಧ್ಯಮವಾಗಿ ಅದ್ರ ಮೇಲ್ಗಡೆ ನಾವು ತೆಂಗಿನ ಪುಡಿ ಅಂದ್ರೆ ಸ್ಟೆರಿಲೈಸ್ಡ್ ಕೋಕೋಪೀಟ್ ಅಂದ್ರೆ ನಿರ್ಜೀವಗೊಳಿಸಿದ ತೆಂಗಿನ ಪುಡಿಯನ್ನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಸಸಿಗಳನ್ನ ನಾವು ಬೆಳ್ಕೋಬಹುದು. ಅಂದ್ರೆ ತೆಂಗಿನ ಪುಡಿಯನ್ನ ಉಪಯೋಗ ಮಾಡಿಕೊಂಡು ಈ ಗುಣಿಗಳಲ್ಲಿ ತೆಂಗಿನ ಪುಡಿಯನ್ನ ತುಂಬಬೇಕು, ಅದರಲ್ಲಿ ಬೀಜಗಳನ್ನ ಹಾಕಿ ಒಂದೊಂದೇ ಬೀಜವನ್ನ ಹಾಕೋದಕ್ಕೆ ನಮಗೆ ಸರಳ ಆಗಿಬಿಡುತ್ತೆ. ಸಣ್ಣ ಟ್ರೇ ಇರೋದ್ರಿಂದ 98 ಗುಣಿಗಳಲ್ಲಿ 98 ಬೀಜಗಳನ್ನ ಹಾಕ್ತೀವಿ. 2 ಬೀಜಗಳನ್ನ ಹಾಕ್ಬೇಕಾ ಅಥವಾ ಒಂದೇ ಬೀಜ ಹಾಕ್ಬಹುದು. ಈಗ ಏರು ಮಡಿಯಿಂದ ಮಾಡೋದಕ್ಕಿಂತ ಏನ್ ಸಸಿ ಹಿಡಿಕೆಗಳಿಂದ ಏನ್ ಉಪಯೋಗ ಅಂತಂದ್ರೆ, ಮೊದಲಿಂದಾಗಿ ಈ ಏರು ಮಡಿಯ ಗಿಡಗಳು ಏನಾಗ್ತಿವಲ್ಲ ಸರ್, ಅವ್ಯಾವೂ ಕೂಡ ಯೂನಿಫಾರ್ಮ್ ಇರಲ್ಲ, ಅಂದ್ರೆ ಏಕೀಕೃತವಾಗಿರಲ್ಲ, ಬೆಳವಣಿಗೆ ಕೂಡ ತುಂಬಾ ಒಂದೊಂದು ನಿಧಾನವಾಗಿರ್ತವೆ. ನೀರಿನ ಅನುಗುಣವಾಗಿ ಎಲ್ಲಿ ನೀರ್ ಚೆನ್ನಾಗಿರುತ್ತೆ ಅಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಮಾಧ್ಯಮ ಏನು ಕೋಕೋಪೀಟ್ ಯೂಸ್ ಮಾಡ್ತೀವಲ್ಲ ನಾವು ತೆಂಗಿನ ಪುಡಿಯಲ್ಲಿ, ಆಲ್ರೆಡಿ ಅದರಲ್ಲಿ ನೀರ್ ಇರೋದ್ರಿಂದ ಸಸಿ ಹಿಡಿಕೆಗಳನ್ನ ಬಳಸಿ ಸಸಿಗಳನ್ನ ಬೆಳೆಸೋದ್ರಿಂದ ಆಗುವಂತ ಉಪಯೋಗಗಳು, ಮೊದಲಿಂದಾಗಿ ಸಸಿ ಹಿಡಿಕೆಗಳಲ್ಲಿ ಉತ್ತಮ ಸಸಿ ಬೆಳವಣಿಗೆಯ ಮಾಧ್ಯಮವನ್ನ ನಾವು ಉತ್ತಮ ಉಪಯೋಗಿಸೋದ್ರಿಂದ ಸಸಿಗಳ ಬೆಳವಣಿಗೆ ಕೂಡ ಉತ್ತಮವಾಗಿ ಮೊಳಕೆ ಒಡೆಯುತ್ತವೆ ಮೊದಲನೇದು. ಎರಡನೇದು, ಸಸಿ ಹಿಡಿಕೆ ಗುಣಿಗಳಲ್ಲಿ ಬಿತ್ತಿದ ಪ್ರತಿಯೊಂದು ಬೀಜಕ್ಕೂ ಸಮಾನವಾದ ಸ್ಥಳಾವಕಾಶ ಸಿಗುವುದರಿಂದ ಗಿಡಗಳ ಬೆಳವಣಿಗೆಯು ಕೂಡ ಉತ್ತಮವಾಗಿರುತ್ತದೆ. ಬೀಜಗಳು ಏಕಕಾಲದಲ್ಲಿ ಮೊಳಕೆ ಒಡೆಯುತ್ತದೆ. ಇದು ತುಂಬಾ ಒಳ್ಳೆಯ ಉಪಯೋಗ ಆಗಿದೆ. ಏಕಕಾಲದಲ್ಲಿ ಮೊಳಕೆ ಒಡೆಯುವುದರಿಂದ ಎಲ್ಲಾ ಸಸಿಗಳು ಒಂದೇ ರೀತಿಯಾಗಿ ಬೆಳವಣಿಗೆ ಹೊಂದುತ್ತವೆ. ಸಸಿಗಳು ಸಂಪೂರ್ಣವಾಗಿ ಬೆಳೆದ ಮೇಲೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುಲಭವಾಗಿ ಮತ್ತು ನಾವು ಸುರಕ್ಷಿತವಾಗಿ ಕಡಿಮೆ ಖರ್ಚಿನಲ್ಲಿ ನಾವು ಸಾಗಾಣಿಕೆ ಮಾಡಬಹುದು. ಅದೇ ರೀತಿಯಾಗಿ ಈ ಏರುಮಡಿಯಲ್ಲಿ ಬೆಳೆದಿರೋ ಗಿಡಗಳಿಗಿಂತ ಈ ಸಸಿ ಹಿಡಿಕೆಗಳಲ್ಲಿ ಬೆಳೆಯುವ ಬೆಳೆಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿ ಉತ್ತಮವಾಗಿ ಹೊಂದುತ್ತದೆ. ಹಾಗೂ ಆ ಏರುಮಡಿ ಸಸಿಗಳಲ್ಲಿ ನಾವು ಸಸಿಗಳನ್ನ ಕಿತ್ತಾಗ ಅದ್ರದ್ದು ಬೇರಿಗೆ ಅಥವಾ ಏನಕ್ಕಾದ್ರೂ ಅಪಾಯ ಆಗೋ ಚಾನ್ಸ್ ಅಪಾಯ ಆಗುತ್ತದೆ. ಆದರೆ ಈ ಇದರಲ್ಲಿ ಯಾವುದೇ ರೀತಿ ಅಪಾಯ ಆಗುವುದಿಲ್ಲ. ಅಂದ್ರೆ ಈಗ ಇಂಥ ಒಂದು ಟ್ರೇಗಳಲ್ಲಿ ಅಥವಾ ಹಿಡಿಕೆಗಳಲ್ಲಿ ನಾವು ಸಸಿಗಳನ್ನು ಬೆಳೆಸೋದ್ರಿಂದ ಒಳ್ಳೆ ಬೆಳವಣಿಗೆ ಆಗ್ತದೆ, ಒಳ್ಳೆ ಸಸಿಗಳು ನಮಗೆ ಸಿಗ್ತಾವ. ವಿಶೇಷವಾಗಿ ತಾವು ಹೇಳಿದ್ರಿ ಏನಂತಂದ್ರೆ ಬೇರುಗಳು ಏನಿರ್ತಾವಲ್ಲ ಬೇರುಗಳಿಗೆ ಯಾವುದೇ ಹಾನಿ ಆಗಲ್ಲ ಅನ್ನುವಂತ ಮಾತನ್ನ ಹೇಳಿದ್ರಿ. ಜಾನುವಾರು ಈಗ ಇಂಥ ಒಂದು ನರ್ಸರಿ ಬೆಳೆಸಬೇಕು ಅಂತಂದಾಗ ಯಾವ್ಯಾವ ತಯಾರಿಗಳನ್ನ ನಮ್ಮ ರೈತರು ಮಾಡ್ಕೊಳ್ಬೇಕಾಗ್ತದೆ? ಯಾಕಪ್ಪ ಅಂತಂದ್ರೆ ಈ ಟ್ರೇಗಳನ್ನ ತರಬೇಕು, ಕೋಕೋ ಪೀಟನ್ನ ತರಬೇಕು, ಆಮೇಲೆ ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಬೇಕು, ಅಥವಾ ಬೇಕು ಅಂತಂದ್ರೆ ಶೇಡ್ ನೆಟ್ ಗಳನ್ನ ಕೂಡ ಹಾಕೊಳ್ಬೇಕು, ಇವೆಲ್ಲ ವಿಚಾರಗಳು ಇರ್ತಾವ. ನಮ್ಮ ರೈತರಿಗೆ ಈ ನಿಟ್ಟಿನೊಳಗ ಸ್ವಲ್ಪ ಅವರು ತಮ್ಮ ಹೊಲದೊಳಗ ಇಂಥ ಒಂದು ನರ್ಸರಿ ಮಾಡ್ಕೊಳ್ಳೋದಕ್ಕ, ಸಣ್ಣದಾದಂತಹ ಒಂದು ನರ್ಸರಿ ಮಾಡಿಕೊಂಡು ತಮ್ಮದೇ ಸಸಿಗಳನ್ನು ಬೆಳೆಸೋದಕ್ಕ ಯಾವ ರೀತಿಯಾದಂತಹ ತಯಾರಿ ಮಾಡ್ಕೊಳ್ಬೇಕು? ಮೊದಲಿಂದಾಗಿ ಸರ್, ಕಡಿಮೆ ಖರ್ಚಿನಲ್ಲಿ ಸುರಕ್ಷಿತ ಬೆಳೆಗಳ ರಚನೆಗಳನ್ನ ನಾವು ಮಾಡ್ಕೋಬಹುದು ಸರ್. ಇವಾಗ ಗ್ರೀನ್ ಹೌಸ್ ಆಗ್ಲಿ ಅಥವಾ ಕಡಿಮೆ ಖರ್ಚಾಗುವಂತ ನೆರಳಿನ ಪರ್ದೆ, ಅದರಲ್ಲಿ ಶೇಕಡ 30-40% ಬೆಳಕು ಹೊಂದೋ ಅಂತದನ್ನ ನಾವು ತಯಾರು ಮಾಡಬಹುದು ಸರ್. ಅಂದ್ರೆ ಪ್ಲಾಸ್ಟಿಕ್ ಹಿಡಿಕೆಗಳನ್ನ ಬಳಸಿಕೊಂಡು ಸಸ್ಯೋತ್ಪಾದನೆ ಮಾಡಲು ಸಾಮಾನ್ಯವಾಗಿ 40-50 ನೈಲಾನ್ ಪರದೆಯ ಮನೆಗಳನ್ನ ನಾವು ಉಪಯೋಗಿಸ್ಕೋಬಹುದು ಮೊದಲನೇದಾಗಿ. ಎರಡನೇದಾಗಿ ಕಲ್ಲಿನ ಕಂಬ ಅಥವಾ ಸಾಮಾನ್ಯವಾಗಿ ಅದನ್ನು ಕಡಿಮೆ ಖರ್ಚಿನ ಸುರಕ್ಷಿತ ರಚನೆಗಳನ್ನು ಕಟ್ಟಲು ಸಾಮಾನ್ಯವಾಗಿ ಬೇಕಾಗುವ ಸಾಮಗ್ರಿಗಳೆಂದರೆ ಕಲ್ಲಿನ ಕಂಬ ಅಥವಾ ಮರದ ಕಂಬಗಳು. ಶೇಕಡ 25% ನೆರಳು ನೀಡುವ ಪರದೆಗಳು ಮತ್ತು 40-50 ಮಿಷಿನ್ ನೈಲಾನ್ ಪರದೆಗಳು ಅವಶ್ಯಕತೆವಾಗಿದೆ. ಈಗ ನೈಲಾನ್ ಪರದೆ ಆಯ್ತು, ರೈತರಿಗೆ ಏನ್ ಬೇಕಾಗ್ತದೆ ಈಗ? ಅಥವಾ ಪ್ಲಾಸ್ಟಿಕ್ ಹಿಡಿಕೆಗಳು ಬೇಕಾಗ್ತದೆ, 98 ಗುಣಿ ಇರಬಹುದು ಅಥವಾ 102 ಇರ್ತಾವ ಸರ್? 102 ಇರ್ತಾವ. ಬೆಳೆಗಳಿಗೆ ಅನುಗುಣವಾಗಿರ್ತವೆ ಸರ್. ಇವಾಗ ನೀವು ಅಂದ್ರೆ ಯಾವ ಬೆಳೆಗಳ ಸಸಿಯನ್ನ ಮಾಡ್ತಾ ಇದೀವಿ ಹೋಗ್ತದೆ ಸರ್? ಈಗ ಅಗ್ರಿಕಲ್ಚರ್ ಅಲ್ಲಿ ಹೋದ್ರೆ ಇವಾಗ ಕಬ್ಬಿಂದು ಅದಕ್ಕೆ ಬೇರೆ ಸೈಜ್ ಇರ್ತವೆ ಸರ್, ಬೇರೆ ಬೇರೆ. ಆದ್ರೂ ನಾವು ಟೊಮ್ಯಾಟೊ ಮಾಡ್ತಾ ಇದ್ದೀವಿ ಸರ್, ಟೊಮ್ಯಾಟೋಗೆ ಆದ್ರೆ 98 ಸರ್, 98 ಗುಣಿ. ಮೆಣಸಿನಕಾಯಿ ಮಾಡ್ತಾ ಇದ್ದೀವಿ ಅದಕ್ಕೂ ಕೂಡ ಸರ್, ಕಲ್ಲಂಗಡಿ ಕಲ್ಲಂಗಡಿ ಅದು 98-102 ಈ ರೀತಿ ಗುಣಿಗಳು ಇರೋದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸರ್. ಅವೆಲ್ಲವೂ ಕೂಡ ಪಾಲಿಪ್ರೋಲಿನ್ ಅಂತ ಹೇಳ್ಬಿಟ್ಟು ಒಂದು ಕಾಂಪೌಂಡ್, ಅದರಿಂದ ಎಲ್ಲವೂ ಕೂಡ ಏನು ಸಸಿ ಇಟಿಕೆಗಳು ತಯಾರಾಗಿರ್ತವೆ ಸರ್. ಈಗ ನಮ್ಮ ರೈತರು ಸಸಿಗಳನ್ನ ಬೆಳೆಸಬೇಕು ಅನ್ನುವಂತ ನಿಟ್ಟಿನೊಳಗೆ ತಾವು ಹೇಳಿದ್ರಿ ಸಸಿ ಹಿಡಿಕೆಗಳನ್ನ ನಾವು ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳಿ. ಈ ಸಸಿಗಳನ್ನ ಈ ಒಂದು ಹಿಡಿಕೆಗಳಲ್ಲಿ ಯಾವ ರೀತಿ ಬೆಳೆಸಬಹುದು, ಏನ್ ವಿಧಾನದ ಯಾವ ರೀತಿ ಮುಂದುವರಿಬೇಕು ಅಂತೀರಿ? ಮೊದಲನೇದಾಗಿ ಸಸಿ ಹಿಡಿಕೆಗಳಿಗೆ ನಾವು ಹೇಳಿದಂಗೆ ಮಾಧ್ಯಮ ತುಂಬಾ ಮುಖ್ಯ ಸರ್. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಹಿಡಿಕೆಗಳಿಗೆ ಅನುಗುಣವಾಗಿ ನಿರ್ಜೀವಗೊಳಿಸಿದ ತೆಂಗಿನ ನಾರಿನ ಪುಡಿ ಬೇಕಾಗುತ್ತೆ ಸರ್. ಇಲ್ಲ ಅಂತಂದ್ರೆ ಅದು ಲಭ್ಯವಾಗದ ಇದ್ದಲ್ಲಿ ನಮಗೆ ಇವಾಗ ಎರೆಹುಳು ಗೊಬ್ಬರ ಅದು ಕೂಡ ಶೇಕಡ 1 ಮತ್ತು ಶೇಕಡ 1 ಸಮವಾಗಿ ನಾವು ತಗೋಬಹುದು ಸರ್. ಇಲ್ಲ ಅಂತಂದ್ರೆ ಅದಾದ್ಮೇಲೆ ಈ ತೆಂಗಿನ ಪುಡಿ ಒಂದು ಪ್ರಮಾಣ, ಒಂದು ಭಾಗ ಎರೆಹುಳು ಗೊಬ್ಬರ ಅಂದ್ರೆ ಸಮವಾಗಿ ಹಂಚಿಕೆ ಮಾಡ್ಕೋಬೇಕು ಸರ್. ಅದಾದ್ಮೇಲೆ ನಾವು ಅದನ್ನ ಅಪ್ಲೈ ಮಾಡ್ಕೋಬೇಕು ಸರ್. ಏನ್ ಪ್ಲಾಸ್ಟಿಕ್ ಗುಣಿಗಳಿದಾವೆ ಈ ನಿರ್ಜೀವಗೊಳಿಸಿದ ತೆಂಗಿನ ಪುಡಿಯನ್ನ ಅದರದ್ದು ಮೇಲೆ ನಾವು ಸುರ್ಕೋಬೇಕು. ಸುರ್ಕೊಂಡ್ಬಿಟ್ಟು ಅದನ್ನ ಸಮವಾಗಿ ಹಂಚಬೇಕು, ಎಲ್ಲಾ ಗುಣಿಗಳಿಗೂ ಸಮವಾಗಿ ಪ್ರಮಾಣದಲ್ಲಿ ಅದು ಹೋಗ್ಬೇಕು. ಅದಾದ್ಮೇಲೆ ನಾವು ಒಂದೊಂದು ಗುಣಿಗೆ 1-1.5-2 cm ವರೆಗೂ ಆಳದಲ್ಲಿ ನಾವು ಬೀಜಗಳನ್ನ ಹಾಕೋತಾ ಹೋಗ್ಬೇಕು ಸರ್. ಅದಾದ್ಮೇಲೆ ಸುಮಾರು 1-8-10 ಪ್ಲಾಸ್ಟಿಕ್ ಹಿಡಿಕೆಗಳು ಹಾಕಿದ್ಮೇಲೆ ಅವಕ್ಕೆ ಒಂದರ ಮೇಲೆ ಒಂದರಂತೆ ನಾವು 6-8 ಕುಡಿಕೆಗಳನ್ನ ನಾವು ಜೋಡಿಸ್ಬೇಕು. ಅದಾದ್ಮೇಲೆ ಅವನ್ನ ಅದೇ ರೀತಿಯಾಗಿ 6-8 ದಿನಗಳ ಕಾಲ ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಬಿಟ್ಟು ಮುಚ್ಚಿಡಬೇಕಾಗುತ್ತೆ ಸರ್. ಇದಕ್ಕೆ ಯಾವುದೇ ನೀರನ್ನ ಹಾಕೋ ಅವಶ್ಯಕತೆ ಇರಲ್ಲ ಸರ್. ಯಾಕೆಂದ್ರೆ ನಾನು ಮುಂಚೆ ಹೇಳಿರೋ ಪ್ರಕಾರ ಅದರಲ್ಲಿ 3-6 ಪಟ್ಟಷ್ಟು ನೀರು ಇದರಲ್ಲಿ ಮುಂಚೆನೆ ಇರೋದ್ರಿಂದ ಅದಕ್ಕೆ ಯಾವ್ದು ನೀರಿನ ಅಗತ್ಯತೆ ಇರಲ್ಲ. ಮೊದಲೇ ಸಲನೆ ನಾವು ನೀರು ಸಿಂಪಡಿಸಿ ಅದನ್ನ ತಯಾರು ಮಾಡ್ಕೊಳ್ಬೇಕಂತೀರಾ? ಇಲ್ಲ ಸರ್, ಹಾಗೆ ಅದು ಕೋಕೋ ಪೀಟ್ ಅಲ್ಲಿ ನಿರ್ಜೀವಗೊಳಿಸಿದ ತೆಂಗಿನ ಪುಡಿಯಲ್ಲೇ ನಮಗೆ ನೀರಿನ ಪ್ರಮಾಣ ಇರುತ್ತೆ ಸರ್. ಅದಕ್ಕೆ ನೀರು ಹಾಕುವ ಅವಶ್ಯಕತೆ ಇರಲ್ಲ ಸರ್. 8-10 ಕುಣಿಕೆಗಳನ್ನ ಒಟ್ಟಿಗೆ ಜೋಡಿಸ್ಬಿಟ್ಟು, ಅಂದ್ರೆ ಬೀಜನ ನಾಟಿ ಮಾಡಿದಾದ್ಮೇಲೆ ಸರ್, ಒಂದ್ರ ಮೇಲೆ ಒಂದನ್ನ ಜೋಡಿಸ್ಬಿಟ್ಟು ನಾವು ಅದನ್ನ ಒಂದ್ ಪ್ಲಾಸ್ಟಿಕ್ ಕವರ್ ನ ಸುತ್ತಬೇಕು ಸರ್. ಅದ್ರ ಮೇಲೆ 6-8 ದಿನ ಆದ್ಮೇಲೆ ಅವು ಮೊಳಕೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದಾದ್ಮೇಲೆ ಅವನ್ನೆಲ್ಲ ಕೆಳಗಡೆ ಇಟ್ಟು ಆಮೇಲೆ ಸ್ಟ್ರಕ್ಚರ್ ಏನ್ ಸುರಕ್ಷಿತವಾದ ಏನ್ ಕ್ರಮಗಳನ್ನ ನಾವು ತಗೊಂಡಿರ್ತೀವಿ, ಅಥವಾ ನೆರಳು ಪರದೆ ಆಗ್ಲಿ ಅಥವಾ ಏನು ನಮ್ಮ ಹತ್ರ ಗ್ರೀನ್ ಹೌಸ್ ಏನಿರುತ್ತಲ್ಲ ಸರ್, ಅದರಲ್ಲಿ ನಾವು ಜೋಡಿಸ್ಬೇಕು. ಜೋಡಿಸಾದ್ಮೇಲೆ ಅವಾಗ ನಾವು ರೋಸ್ ಕ್ಯಾನ್ ಇಂದ ನೀರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸರ್. ಈಗ ರ್ಯಾಕ್ ಗಳನ್ನು ಮಾಡಿ ರ್ಯಾಕ್ ನಲ್ಲಿ ನಾವು ಈ ಹಿಡಿಕೆಗಳನ್ನು ಇಡಬಹುದಾ? ಮೊಳಕೆ ಬಂದ ನಂತರ ಮತ್ತೆ ಅವುಗಳನ್ನು ಬೆಳವಣಿಗೆ ಆಗಬೇಕಲ್ಲ? ಇಲ್ಲ ಸರ್, ಈ ತರ ಏಕೀಕೃತವಾಗಿ ನೆಲದ ಮೇಲೆ ಇಡಬಹುದು. ಸೂಕ್ತವಾಗಿ ಅವುಗಳನ್ನು ವೀಡ್ ಮ್ಯಾಟ್ ಹಾಕಬೇಕಾಗುತ್ತೆ ಸರ್. ಒಂದ್ ನೆರಳು ಪರದೆ ನಿರ್ಮಿಸಿಕೊಂಡ್ಬಿಟ್ಟು ಅದಕ್ಕೆ ವೀಡ್ ಮ್ಯಾಟ್ ಹಾಕ್ಬಿಟ್ಟು ಇಡಬಹುದು. ನೆಲದ ಮೇಲೆ ಇಟ್ಟು ಅವುಗಳನ್ನು ಪೋಷಣೆ ಮಾಡಬೇಕಂತೀರಿ. ಇದಕ್ಕೆ ಗೊಬ್ಬರ ಕೊಡುವಂತಹದ್ದು ಅವಶ್ಯಕತೆ ಏನಿದೆ? ಇದೆ ಸರ್. ಸಸಿ ಬೆಳಿಬೇಕಾದ್ರೆ ಪೋಷಕಾಂಶ ಶೇಕಡಾ ಕಂಡು ಬಂದಲ್ಲಿ ಅಂದ್ರೆ 99 ಸರ್, 99.99% ಕಾಂಪ್ಲೆಕ್ಸ್ ಗೊಬ್ಬರ ಅಂದ್ರೆ 0.3 g/L ವಾಟರಿಂಗ್ ನಾವು ಮಿಕ್ಸ್ ಮಾಡ್ಬಿಟ್ಟು ಕರಗಿಸ್ಬಿಟ್ಟು ನಾವು ಕೊಡಬಹುದು ಸರ್. 99 ಸರ್, 19 ಎಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ 3 g ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸ್ಬಿಟ್ಟು ಮಿಶ್ರಣವನ್ನ ತಯಾರಿಸ್ಬಿಟ್ಟು ಸಿಂಪಡಿಸಿ. ಎಷ್ಟು ಸಲ ಕೊಡಬೇಕಾಗ್ತದೆ? ಇದನ್ನ 2 ಸಲ ಬೆಳವಣಿಗೆ 12-15 ದಿನಕ್ಕೊಮ್ಮೆ ಕೊಡಬಹುದು ಸರ್. ಮತ್ತ ಅದನ್ನ 20 ದಿನ ಆದ್ಮೇಲೆ ಮತ್ತೆ ಇನ್ನೊಂದ್ ಸಲ ನಾವು ಸಿಂಪಡಿಸಬಹುದು ಸರ್. ಓಕೆ, ಈ ರೀತಿಯಾಗಿ ಮಿನಿಮಮ್ ಅಂತಂದ್ರೂ ಒಂದು ಅದು ಬೆಳವಣಿಗೆ ಆಗೋವರೆಗೂ ಸರ್, ಅಂದ್ರೆ 2-4 ಲೀವ್ಸ್ ಅಂದ್ರೆ ಒಂದೊಂದು ತರಕಾರಿಗೂ ಒಂದೊಂದು ಅದು ಮುಖ್ಯ ಭೂಮಿಗೆ ಹಾಕೋದಕ್ಕಿಂತ ಮುಂಚೆ ಅವು ಏನು ರೀಚ್ ಆಗಿದಾವೆ ಅದಾದ್ಮೇಲೆ ಮುಖ್ಯ ಭೂಮಿಗೆ ನಾವು ಇದನ್ನು ಟ್ರಾನ್ಸ್ಫರ್. ಸಾಮಾನ್ಯವಾಗಿ ಈಗ ಸಸಿಗಳು ವಯಸ್ಸು ಏನಿರಬೇಕು? ಈಗ ನಾವು ಮುಖ್ಯ ಭೂಮಿಗೆ ಹಾಕಬೇಕು ಅಂತಂದಾಗ, ತೋಟಕ್ಕೆ ನಾವು ಹಾಕಬೇಕು ಅಂತಂದಾಗ ಸಸಿಗಳ ವಯಸ್ಸು ಎಷ್ಟಿರಬೇಕು? ಒಂದು 30 ದಿವಸ ಇರಬೇಕಾ? 28-30 ದಿನಕ್ಕೆ ನಾವು ಮುಖ್ಯ ಭೂಮಿಗೆ ಹಾಕಬಹುದು ಸರ್. ಈ ಟೊಮ್ಯಾಟೊ ಆಗ್ಲಿ, ಇದು ಹಸಿಮೆಣಸಿನಕಾಯಿ ಆಗ್ಲಿ, ಇದಾಗ್ಲಿ, ಅವೆಲ್ಲವನ್ನು ಕೂಡ 30 ದಿನಗಳೊಳಗೆ. ಅದ್ರ ಮೇಲೆ ಜಾಸ್ತಿ ದಿನಗಳಾಗಿ ನಾವು ಹಾಕಿದಾಗ ಏನಾಗುತ್ತೆ ಅಂದ್ರೆ ಸರ್, ಕೆಳಗಡೆ ಸಸಿ ಹಿಡಿಕೆಗಳಲ್ಲಿ ಬೇರು ಎಲ್ಲ ಹೊರಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೀವು ಮುಖ್ಯ ಭೂಮಿಗೆ ಹಾಕಿದಾಗ ಅದು ಸಸಿಗಳು ಇಲ್ಲೇ ದಿನಗಳನ್ನ ಜಾಸ್ತಿ ಕಳೆದಿರೋದ್ರಿಂದ ಅಲ್ಲಿ ಮುಖ್ಯ ಭೂಮಿಲಿ ಸ್ವಲ್ಪ ಅದ್ರದ್ದು ಇಳುವರಿ ಎಲ್ಲ ಕಮ್ಮಿ ಆಗ್ಲಿಕ್ಕೆ ಬರುತ್ತೆ. ಆಮೇಲೆ ಇದ್ರದ್ದು ಇವಾಗ ಹೂವ ಬಿಡೋದಿರುತ್ತೆ, ಬೇಗ ಬಿಟ್ಬಿಡ್ತಾವೆ. ಹಿಂಗಾಗ್ಬಾರ್ದು ಸರ್. ಹಾಗಾಗಿ ಸಾಮಾನ್ಯವಾಗಿ 28-30 ದಿನ ಅಂದ್ರೆ 4-6 ವಾರಗಳಲ್ಲಿ ಅದನ್ನ ನಾವು ಮುಖ್ಯ ಭೂಮಿಗೆ ತಲುಪಿಸ್ಬಿಡ್ಬೇಕು ಸರ್. ಅದಕ್ಕಿಂತ ಮುಂಚೆ ಇವಾಗ ಅದು ಮುಖ್ಯ ಭೂಮಿಗೆ ಹೋಗ್ತಿದೆ, ಮೇನ್ ಫೀಲ್ಡ್ ಗೆ ಹೋಗ್ತಿದೆ ಅನ್ಬೇಕಾದ್ರೆ ನೀರ್ನ ಹಾಕೋದನ್ನ ಕಮ್ಮಿ ಮಾಡ್ಬೇಕು ಸರ್. ಇದನ್ನ ನಾವು ಹಾರ್ಡ್ನಿಂಗ್ ಅಂತ ಹೇಳ್ತೀವಿ ಸರ್. ಅಂದ್ರೆ ರೈತರ ಭೂಮಿಗೆ ಅದು ಹೋಗ್ಬೇಕು ಅಂದ್ರೆ 2-3 ದಿನ ನೋಡ್ಬೇಕು. ಆಮೇಲೆ ರೈತರು ಅಷ್ಟೇ, ಇವಾಗ ನಾವ್ ಈ ಸೀಡ್ಲಿಂಗ್ಸ್ ಈಗ ಏನ್ ಸಸಿಗಳು ಪ್ಲಾಸ್ಟಿಕ್ ಇದ್ರಲ್ಲಿ ಬೆಳೆದಿರೋ ಅಂತವನ್ನ ನಾವು ತಗೊಂಡ್ ಹೋಗ್ತಾರಲ್ಲ ಸರ್, ಅದನ್ನ ಅವ್ರು ತಕ್ಷಣ ಅಲ್ಲಿ ಮುಖ್ಯ ಭೂಮಿಲಿ ನಾಟಿ ಮಾಡೋಂಗಿರಲ್ಲ ಸರ್. ಅದನ್ನ ಅವರು ಒಂದ್ ವಾರ ಆದ್ರೂ ಅಬ್ಸರ್ವ್ ಮಾಡ್ಬೇಕು ಸರ್, ಗಿಡಗಳನ್ನ ನೀಟಾಗಿ ನೋಡ್ಬಿಟ್ಟು ಅದಾದ್ಮೇಲೆ ಅವ್ರು ಹಾಕ್ಬೇಕು ಸರ್. ಸಡನ್ ಆಗಿ ನಾವು ಬೆಳೆಸಿರೋ ನರ್ಸರಿ ವಾತಾವರಣಕ್ಕೂ ಮತ್ತೆ ರೈತರ ಭೂಮಿಲಿ ಹಾಕೋ ವಾತಾವರಣಕ್ಕೂ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ಅವ್ರು ಅದಕ್ಕೆ ಟೈಮ್ ಕೊಡ್ಬೇಕು. ಒಂದ್ 3 ದಿನ ಮಿನಿಮಮ್ ಅಂದ್ರೂ ಒಂದ್ 3-4 ದಿನ ಅವರು ಕಾಯ್ದುಬಿಟ್ಟು ಆಮೇಲೆ ಭೂಮಿಗೆ. ಅಂದ್ರೆ ಸಸಿಗಳನ್ನ ನಾವು ಬೇರೆ ಕಡೆಯಿಂದ ತಂದಾಗ, ಬೇರೆ ಊರಿನಿಂದ ತಂದಾಗ, ಅಥವಾ ಸುಮಾರು ದೂರದಿಂದ ತಂದಾಗ ಈ ಸಮಸ್ಯೆ ಬರುತ್ತೆ. ಆದ್ರೆ ಅವ್ರ ತೋಟದೊಳಗೆ ಮಾಡಿಕೊಂಡಂತ ಸಸಿಗಳಿಗೆ ಈ ಸಮಸ್ಯೆ ಬರುತ್ತೆ. ಅವಾಗ ಸರ್ ಅವರು ಇನ್ನೇನು ಮುಖ್ಯ ಭೂಮಿಗೆ ಹಾಕ್ತಾರೆ ಅಂದಾಗ ನೀರ್ನ ಕಮ್ಮಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಸುಮಾರು 3-4 ದಿವಸ ಮೊದಲೇ ನೀರ್ ನಿಲ್ಲಿಸಿ. ಹೌದು ಸರ್. ಮತ್ತೆ ಅದಾದ್ಮೇಲೆ ಅವ್ರ ನೆರಳು ಪರದಲ್ಲಿ ಇಟ್ಟಿರ್ತಾರಲ್ಲ ಸರ್, ಅದನ್ನ ಅವ್ರದ್ದು ಭೂಮಿ ಹತ್ರ ಇದನ್ ಮಾಡಿ ಇಡಬೇಕಾಗುತ್ತೆ ಸರ್. ಹೊರಗಡೆ ವೆದರಿಗೆ ತಗೋಬರ್ಬೇಕಾಗುತ್ತೆ ಸರ್. ಈಗ ಇಷ್ಟೆಲ್ಲಾ ಮಾಡೋದ್ರಿಂದ ನಮ್ಮ ರೈತರಿಗೆ ಕೃಷಿ ಒಳಗ ಎಷ್ಟು ಖರ್ಚು ಕಡಿಮೆ ಆಗಬಹುದು ಅಂತಾರೆ? ಒಂದ್ 1/2 ಖರ್ಚು ಕಡಿಮೆ ಸಸಿಗಳು. ಇವಾಗ ಸಂಕೀರ್ಣ ತಳಿಗಳದ್ದು ಬೆಲೆ ಅಧಿಕವಾದ ಬೆಲೆ ಇದಾವ ಸರ್. ಅವಕ್ಕೆ 50 g ಅಂತಂದ್ರು ಕೂಡ ಮಿನಿಮಮ್ 2,000-3,000 ಹತ್ತಿರ ಹೋಗುತ್ತೆ ಸರ್. ಇವಾಗ ಈಗ ಮೇಜರ್ ಆಗಿ 50 g 100 g ಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅವರಿಗೆ ಬೀಜ ತಯಾರಿಕೆಲ್ಲೇ ತುಂಬಾ ಹಣನ ಅವರು ಉಳಿತಾಯ ಮಾಡ್ಕೋಬಹುದು ಸರ್. ಅದೇ ರೀತಿ ಇದ್ರ ಜೊತೆಗೆ ಇವಾಗ ಪ್ರೋಟ್ರೆಸ್ ಅಲ್ಲಿ ಅವರು ಅದ್ರ ಜೊತೆಗೆ ಏನು ಬಯೋ ಕಂಟ್ರೋಲ್ ಏಜೆಂಟ್ ಸ್ಟ್ರೈಕೋಡರ್ಮಾ ಅಥವಾ ಸೂಡೋಮೋನಸ್ ಇವಾಗ ಏನ್ ಜೈವಿಕ ಗೊಬ್ಬರಗಳು ಬರ್ತಿದಾವಲ್ಲ ಸರ್, ಇದನ್ನ ಅವರು ಅಪ್ಲೈ ಮಾಡೋದ್ರಿಂದನು ಕೂಡ ಇವಾಗ ಜೊತೆಗೆ 19 ನಾನು ಹೇಳಿದೆ ಸರ್ ಕಾಂಪ್ಲೆಕ್ಸ್ ಗೊಬ್ಬರ, ಅದ್ರ ಜೊತೆಗೇನೆ ಇವಾಗ ಏನು ಮಾಧ್ಯಮ ಹೇಳಿದ್ನಲ್ಲ ಸರ್ ನಾವು ನಿರ್ಜೀವಗೊಳಿಸಿದ ತೆಂಗಿನ ಪುಡಿ, ಅದ್ರ ಜೊತೆಗೇನೆ ಈ ಜೈವಿಕ ಗೊಬ್ಬರಗಳಾದ ಈ ಅಜೋಟೋಬ್ಯಾಕ್ಟರ್ ಆಗ್ಲಿ ಅಥವಾ ಟ್ರೈಕೋಡರ್ಮಾ ಸೂಡೋಮೋನಸ್ ಇವನ್ನೆಲ್ಲವನ್ನೂ ಕೂಡ ಅವರು ಮಿಕ್ಸ್ ಮಾಡಿ ಹಾಕೋದ್ರಿಂದನೂ ಕೂಡ ಅವರಿಗೆ ಯಾವುದೇ ರೋಗಗಳು ಅಥವಾ ರುಜಿನಗಳು ಬರಲ್ಲ, ಗಿಡಗಳಿಗೆ ಬರೋದನ್ನ ತಡಿಬಹುದು ಸರ್. ಅಪಾಯಗಳನ್ನು ಕೂಡ ತುಂಬಾ ಕಮ್ಮಿ ಮಾಡುತ್ತೆ, ಮತ್ತೆ ಸಸಿಗಳು ಕೂಡ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತೆ ಸರ್. ಮುಂದೆ ಆಗ್ಬೇಕಾಗಿರೋ ಇದನ್ನು ಕೂಡ ಕಂಟ್ರೋಲ್ ಆಗ್ಬೇಕು. ಒಳ್ಳೇದು ಜಾನಿ ಅವರೇ, ಈಗ ನಮ್ಮ ರೈತರಿಗೆ ಈ ಒಂದು ಮಾಹಿತಿ ಏನದ, ತಾಂತ್ರಿಕ ಮಾಹಿತಿ, ತಾವಂತೂ ಸರಳವಾಗಿ ಹೇಳಿದ್ರೆ ನಮ್ಮ ರೈತರಿಗೆ ಏನು ಕಷ್ಟ ಆಗಲಾರದಂಗ ಈ ರೀತಿ ನಾವು ಸರಳವಾಗಿ ಮಾಡಿಕೊಳ್ಳಬಹುದು ಅಂತೇಳಿ, ಆದ್ರೂ ಕೂಡ ನಮ್ಮ ರೈತರಿಗೆ ಕೆಲವೊಮ್ಮೆ ಸಂಶಯಗಳು ಬರ್ತಾವ, ಯಾವ ರೀತಿ ನಾವು ಮಾಡಬಹುದು, ಇದ್ರೊಳಗೆ ಮುಂದುವರಿಬಹುದು ಅನ್ನೋದ್ರ ಬಗ್ಗೆ, ಅದು ಹಿಡಿಕೆಗಳಿರ್ಬಹುದು, ಟ್ರೇಗಳಿರ್ಬಹುದು, ಇಲ್ಲ ಕೊಕೊ ಪೀಟ್ ಇರಬಹುದು, ಇಲ್ಲ ನಾವು ರಚನೆಗಳನ್ನ ಕಟ್ಟಿ ಆಮೇಲೆ ನೆರಳು ಪರದೆ ಅಂತ ಹೇಳಿದ್ರೆ, ಗ್ರೀನ್ ಹೌಸ್ ಅಂತ ಹೇಳಿದ್ರೆ, ಇಂಥ ಏನು ತಾಂತ್ರಿಕ ವಿಷಯಗಳಿರ್ತಾವ, ಇವುಗಳ ಬಗ್ಗೆ ಹೆಚ್ಚಿಗೆ ತಿಳ್ಕೋಬೇಕು ಅಂತಂದ್ರ ಅವರಿಗೆ ತಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ಎಲ್ಲ ಸೌಲಭ್ಯಗಳನ್ನ ತಾವು ಕೊಡ್ತಾ ಇರ್ತೀವಿ, ಅಥವಾ ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ? ತರಬೇತಿ ಕಾರ್ಯಕ್ರಮಗಳನ್ನ ನಾವು ಮಾಡ್ತಿರ್ತೀವಿ ಸರ್. ಅದೇ ರೀತಿಯಾಗಿ ನೆರಳು ಪರದೆ ಅಥವಾ ಏನ್ ಗ್ರೀನ್ ಹೌಸ್ ಇರ್ತಾವಲ್ಲ ಸರ್, ಇವನ್ನೆಲ್ಲವನ್ನೂ ಕೂಡ ಗೌರ್ಮೆಂಟ್ ಸಬ್ಸಿಡಿಯಿಂದನೂ ಕೂಡ ರೈತರಿಗೆ ಕೊಡ್ತಿದೆ ಸರ್. ಅವರು ಕೂಡ ಅವ್ರ ಹತ್ತಿರದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಕಚೇರಿಗೆ ವಿಸಿಟ್ ಮಾಡೋದ್ರಿಂದನೂ ಕೂಡ ಅವರು ಸಾಕಷ್ಟು ಉಪಯೋಗಗಳನ್ನ ಪಡಿಬಹುದು ಸರ್. ಅದೇ ರೀತಿ ನಮ್ಮ ಮಹಾವಿದ್ಯಾಲಯದಲ್ಲಿ ಅನೇಕ ತರಬೇತಿಗಳು ಆಗ್ತಿರ್ತಾವ ಸರ್, ಅದಕ್ಕೂ ಕೂಡ ಅವರು ಬಂದು ಕೇಳಬಹುದು ಅಥವಾ ಮಾರ್ಗದರ್ಶನ ಏನಿದ್ರು ಕೂಡ ಸಲಹೆಗಳನ್ನ ಅವರು ಪಡಿಬಹುದು ಸರ್. ಈಗ ಸಸಿಗಳ ಉದ್ಯಮ ಒಂದು ವಾಣಿಜ್ಯ ಉದ್ಯಮವಾಗಿ ರೂಪುಗೊಳ್ತಿದೆ ಸರ್. ಯಾಕೆಂದ್ರೆ ಇವಾಗ ನೆರಳು ಪರದೆಯಲ್ಲಿ ಅವರೊಬ್ಬರೇ ಅಲ್ಲ ಸರ್, ತೋಟಕ್ಕಷ್ಟೇ ಅಲ್ಲದಲೆ ಲಕ್ಷಾಂತರ ಸಸಿಗಳನ್ನ ಉತ್ಪಾದನೆ ಮಾಡಿ ಅವರು ಮಾರಾಟನೂ ಕೂಡ ಮಾಡಬಹುದು. ಇವಾಗ ಅದು ಉದ್ಯಮವಾಗಿ ಮಾರ್ಪಟ್ಟಿದೆ, ಹಾಗಾಗಿ ಅವರಿಗೂ ಒಂದು ಉದ್ಯೋಗ ಆಗ್ನೂ ಕೂಡ ಅದು ಮಾರ್ಪಾಡಬಹುದು ಸರ್. ಅಂದ್ರೆ ನಮ್ಮ ಕೃಷಿ ಒಳಗ ಆಸಕ್ತಿ ಇರುವಂತಹ ಯುವಕ ಯುವತಿಯರಿಗೆ ಒಂದು ದೊಡ್ಡ ಉದ್ಯಮ, ಅವರ ಜೀವನ ನಿರ್ವಹಣೆಗೆ ಅನುಕೂಲಕರವಾದಂತಹ ಒಂದು ಉದ್ಯಮ ಆಗಬಹುದು. ಯಾಕೆಂದ್ರೆ 30-40 ದಿನಗಳಲ್ಲೆಲ್ಲ ಬರೋದ್ರಿಂದ ಅವ್ರಿಗೆ ಅದೊಂದು ಉದ್ಯಮವಾಗಿ ಮಾರ್ಪಡಬಹುದು ಸರ್. ಮತ್ತೆ ಇನ್ನೊಂದೇನು ಅಂದ್ರೆ ಇವಾಗ ಒಂದೊಂದು ಬೆಳೆಗಳು ಒಂದೊಂದು ತಿಂಗಳಲ್ಲಿ ಬೆಳೀತಾವೆ ಸರ್. ಇವಾಗ ಜೂನ್ ರಿಂದ ಜುಲೈ ಬೆಳೆಯುವಂತ ತರಕಾರಿಗಳು ಬೇರೆ ಇರ್ತವೆ. ಇವಾಗ ನೀವು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಿಗೆ ಬಂದ್ರೆ ಅವಾಗೆಲ್ಲವನು ಈಗ ಎಲೆಕೋಸು, ಹೂಕೋಸು, ಅದೇ ರೀತಿ ಕಲ್ಲಂಗಡಿ ಈ ತರ ತರಕಾರಿಗಳು, ಅವರಿಗೂ ಕೂಡ ಆಲ್ಟರ್ನೇಟ್ ಒಂದು ಸೋರ್ಸ್ ಸಿಗುತ್ತೆ ಸರ್ ಬೆಳೆಯಲಿಕ್ಕೆ. ಅಂದ್ರೆ ಇಲ್ಲಿ ನಾವು ಒಂದೇ ಬೆಳೆ ಅಂತಲ್ಲ, ಎಲ್ಲ ತರಕಾರಿ ಬೆಳೆ ಇರಬಹುದು, ಹಣ್ಣಿನ ಬೆಳೆಗಳು ಇರಬಹುದು ಸರ್, ಮರಗಳನ್ನ ಇರಬಹುದು, ಹೌದು ಸರ್, ಯಾವ್ದಾದ್ರು ಕೂಡ ನಾವು ಬೆಳ್ಕೊಳ್ಳೋದು. ಒಂದು ಸಲ ನಾವು ಇದ್ರೊಳಗೆ ಪ್ರವೇಶ ಮಾಡಿದೀವಿ ಅಂತಂದ್ರೆ ನಾವು ಬೇರೆ ಬೇರೆ ಏನ್ ಮಾಡಬಹುದು ಇದ್ರೊಳಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಮ್ಮಿಂದನೂ ಕೂಡ ಸಿಗ್ತದೆ, ಅವರಿಗೂ ಕೂಡ ಐಡಿಯಾ ಬರ್ತದೆ ಏನ್ ಮಾಡಬಹುದು ಅಂತ. ಜಾನ್ವಿ ಅವರೇ, ಯಾರಾದರೂ ತಮಗೆ ಮಾತಾಡಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದ್ರೆ ತಮ್ಮ ನಂಬರ್ ಕೊಡ್ತೀರಿ? 8151990030. ಆತ್ಮೀಯರೇ, ಜಹ್ನವಿ ಅವರ ಮೊಬೈಲ್ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಕಚೇರಿಯ ಸಮಯದೊಳಗೆ ಅವರನ್ನ ಸಂಪರ್ಕ ಮಾಡಬಹುದು. 8151990030 ಈ ನಂಬರ್ ನ ಸಂಪರ್ಕ ಮಾಡಿ ತಾವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೆಯದು ಜಹ್ನವಿ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ, ವಿಶೇಷವಾಗಿ ತರಕಾರಿ ಬೆಳೆಯುವಂತಹ ರೈತ ಬಾಂಧವರಿಗೆ ಏನು ಸಮಸ್ಯೆ ಇರ್ತದೆ, ಯಾವ ಸಸಿಯನ್ನ ತರಬೇಕು, ಎಂತ ತಳಿಯನ್ನ ಆರಿಸಿಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನ ತಾವು ಅವರಿಗೆ ವಿಶದವಾಗಿ ತಿಳಿಸಿದ್ದೀರಿ. ಅದರ ಜೊತೆಗೆ ಯಾವ ರೀತಿ ಸುಧಾರಿತ ನರ್ಸರಿಯನ್ನ ನಾವು ಮಾಡಬಹುದು, ಯಾವ ರೀತಿ ಸಸಿಗಳನ್ನ ಬೆಳೆಸಿಕೊಂಡು ನಮ್ಮಷ್ಟಕ್ಕೆ ನಾವೇ ಸ್ವಾವಲಂಬಿಗಳಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಅನಿಸ್ತು ಅಂತಂದ್ರೆ ಅದನ್ನೇ ಒಂದು ಉದ್ಯಮವಾಗಿ ನಾವು ಯಾವ ರೀತಿ ಅಭಿವೃದ್ಧಿ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೂಡ ತಾವು ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ತರಕಾರಿ ಬೆಳೆಗಳ ಸುಧಾರಿತ ಸಸಿಗಳ ತಯಾರಿಸುವ ವಿಧಾನ ಕುರಿತು ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಿಆರ್ ಜಾನ್ವಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಸರ್ವಿಸ್ ಮಾಡಿಸಿದೆ, ಪೆಟ್ರೋಲ್ ಕೂಡ ಹಾಕ್ಸಿದೆ, ಮತ್ತೆ ಪ್ರಾಬ್ಲಮ್ ಶುರು. ಇಲ್ಲಿ ನಿನ್ನ ಪ್ರಾಬ್ಲಮ್, ಅಲ್ಲಿ ನನ್ನ ಮದುವೆಯ ಪ್ರಾಬ್ಲಮ್, ಯಾರನ್ನ ಮದುವೆ ಆಗಲಿ ಬೇಕಾದ್ರೂ ಆಗು. ಅಂದ್ರೆ ಅಮ್ಮನ ಇಸ್ ಹ್ಯಾಂಡ್ಸಮ್ ಬಟ್ ರಾಜ್ ಇಸ್ ರಿಚ್. ಹಾ, ಪ್ರೀತಿ ಮತ್ತೆ ಹಣ ಬರೋಲ್ಲ ರೀ, ಪ್ರೀತಿಯಿಂದ ಹೊಟ್ಟೆ ತುಂಬೋಲ್ಲ ರಿಚ್. ಎಕ್ಸ್ಕ್ಯೂಸ್ ಮೀ, ಇಷ್ಟೊಂದು ಯೋಚನೆ ನಿಮ್ಮ ಎಂಜಿನ್ ಆಯಿಲ್ ಬಗ್ಗೆ ಮಾಡಿದ್ದೀರಾ? ಅದಕ್ಕೆ ಹೀಗೆ? ನೀವಂತೂ ಮಿಸ್ಟರ್ ಡಿಪೆಂಡಬಲ್, ನೀವೇ ಹೇಳಿ. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮತ್ತೆ ಹಾ, ಎಂಜಿನ್ ಆಯಿಲ್ ಮತ್ತು ಹಸ್ಬೆಂಡ್ ಎರಡನ್ನೂ ಯೋಚಿಸಿಯೇ ಸಿಲೆಕ್ಟ್ ಮಾಡಬೇಕು. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು, ಇದನ್ನ ಕೇಳೋಣ. ಶೋಭಕ, ಶೋಭಕ ಬಾರಪ್ಪ ರಾಜಣ್ಣ, ನಿಂದ ಹಾರಿ ಕಾಯ್ಲಿಕ್ಕತ್ತಿದ್ದೆ ನೋಡ ನಾನು. ಹೌದಾ? ಯಾಕವ ಏನ್ ಕಡಿಮೆ ಬಿದ್ದಿತ್ತು? ಹಾಕಲ್ಲ, ಸ್ವಲ್ಪ ದಿನ ಆದ ಕೂಡಲೇ ಯಾಕೋ ಬರ್ಲಿಲ್ಲ ಅಂತ ಅನ್ನಂಗ ಆಗ್ತದ. ಅಂದ್ರ ರಾಜಣ್ಣ ಜೊತೆ ಮಾತಾಡಬೇಕಂತ ಅನಸ್ತದ. ಅನಸ್ತದ ನೋಡ್ ಮತ್ತೆ. ಹೌದಲ್ಲ, ಸುಮ್ನೆ ಹೊತ್ತು ಹೋಗ್ಲಾರ್ದ ಕೂತಿರ್ತೀವಪ್ಪ. ಒಂದೊಂದಿನ ಏನೋ ನೆನಪಾಗ್ತಿರ್ತಾವ, ಅವತ್ ಹಂಗ್ ಮಾತಾಡಿದ್ವಿ ಹೆಂಗ್ ಮಾತಾಡಿದ್ವಿ ಅಂತ ಅನ್ಕೋತ ಬರ್ಲಿಲ್ಲ, ಯಾಕೋ ಬಾಳ ದಿನ ಆಯ್ತು ಅಂತ ಅನ್ಕೊಳ್ಳಿತ್ತಿದ್ದು ನೋಡಿ. ಹೌದಲ್ಲ ಶೋಭಕ, ಇದೇನು ಎರಡು ಲೈಟ್ ಹಾಕಿ ಅಲ್ಲ, ಒಂದು CFL ಹಾಕಿ, ಒಂದು LED ಹಾಕಿ. ಹೌದಪ್ಪ, ಹೌದು. ಮತ್ತೆ ಮನಿ ಬೆಳಕಾಗಬೇಕಾ? ಮತ್ತೆ ಅವು ಮೊದ್ಲೇನ ಸಿಕ್ತಿದ್ವಲ್ಲಪ್ಪ ಗುಂಡುಗೊಂಡ ಗೋಲಗಳು, ಅವು ಬಹಳ ಶಕಿ ಆದಂಗ ಅಲ್ಲಿಗತ್ತಪ್ಪ. ಹಚ್ಚಿದ ಕೂಡಲೇ ಶಕಿ ಒಂದೇನಿ ನೋಡಿ. ಲೈಟ್ ಬಿಲ್, ಆ ಲೈಟ್ ಬಿಲ್ ಅದ್ರ ಕಡೆ ಲಕ್ಷ ಇರಂಗಿಲ್ಲ ಬಿಡು. ಅದು ತಿಂಗಳಿಗೊಮ್ಮೆ ಬರ್ತಿರ್ತದಲ್ಲ ಅದು, ಅದು ಇದ್ರ ಸಲುವಾಗಿ ಆಗ್ಯದಂತ ಗೊತ್ತಾಗಂಗಿಲ್ಲ ಅದು. ಈಗ ಇದು ಒಂದು ಹಚ್ಚಿವಲ್ಲ, ಸ್ವಲ್ಪ ತಂಪ ಅನಿಸ್ತದ ನೋಡ. ಶೋಭಕ, ನಾವು ಸಣ್ಣವರಿದ್ದಾಗ ಮನೆ ಮನೆಯಿಂದ ನಾನು ಏನಂತಂದ್ರ, ಹೌದು ಈ ಗೋಲಗಳೇ ಹಾಕ್ತಿದ್ವಿ ಎಲ್ಲ ಕಡೆ ಗೋಲಗಳಿದ್ದು. ಹೌದೌದು, ಕೆಲವೊಂದ್ ಕಡೆ ಲಗ್ನ ಕಾರ್ಯಕ್ರಮ ಇದ್ದಾಗ ಬಹಳ ಬೆಳಗ್ಬೇಕಂತೇಳಿ 100 ವೋಲ್ಟ್. ಹೌದಪ್ಪ, ಹೌದೌದು. ಹೌದಿಲ್ಲ, ಬಹಳ ಬೆಳಕಾಗ್ಲಿ, ಬೆಳಕ್ ಬಹಳ. ಎಷ್ಟಾದ್ರೂ ಶಕ್ತಿ ಬರ್ತಿತ್ತು, ಬಿಸಿ ಎಷ್ಟು ಬರ್ತಿತ್ತು ಅದ್ರಲ್ಲಿಂದ, ರೇಡಿಯೇಷನ್ ಎಷ್ಟು. ಹೌದಲ್ಲ, ಈಗ ನೋಡು ಅಭಿವೃದ್ಧಿ ಆದಂಗ ಆದಂಗ ಈಗ ಕೆಲವು ದಿವಸಗಳಿಂದ ಏನಾಯ್ತು, CFL ಹಾಕ್ರಿ ಅಂತ ಬಂತು. ಹೌದು ಹೌದ್ರಿ, ಅದ್ರಿಂದ ಕರೆಂಟ್ ಬಿಲ್ ಕಡಿಮೆ ಬರ್ತದ, ತಂಪಿರ್ತದ, ಅದಕ್ಕೆ ಹೋದ್ವಿ, ಅದು ಮಾಡಿದ್ವಿ. ಈಗ LED ಬಂತು. ಹೌದು, ಅದಕ್ ನೋಡಿದ್ರೆ ಶೋಭಕಾಯಿ ಭಾರಿ ತಂಪದವ್. ಆಮೇಲೆ ಲೈಟ್ ಬಿಲ್ ಎಷ್ಟು ಕಡಿಮೆ ಅಂತ, ಲೈಟ್ ಬಿಲ್ ಕಮ್ಮಿ ಬರ್ತದೆ, ಆದ್ರೆ ಬೆಳಕು ಚಲೋ ಇರ್ತದಪ್ಪ. ಬೆಳಕು ಚಲೋ ಇರ್ತಾಗ ಟ್ಯೂಬ್ಲೈಟ್ ಹಾಕ್ತಿದ್ವಿ. ಹೌದು, ಅದು ಒಂದು ಗಾಡಿ ಕೂಡಿಸ್ಬೇಕ. ಹೌದೌದು, ಹೌದು, ಒಂದು ಇದನ್ನೇ ಬೇಕಾಗ್ತಿತ್ತು ಅದಕ್ಕೆ, ಅದಕ್ಕೊಂದು ಜಾಗ ಬೇಕು. ಆಮೇಲೆ ಅದು ಎದುರು ಲೈಟ್ ಬೀಳೋದು, ಅದ್ ಕ್ಯಾಗ್ ಬರ್ತಿರ್ಲಿಲ್ಲ. ಹೌದಲ್ಲ, ಹೌದು. ಈಗ ಇವೇನು ಇವ್ ಮೇಲೆ ಕೂಡಿಸ್ತಾರೆ. ಖರೆ, ಹೌದು ಹೌದು. ಹಿಂಗಾಗಿ ಮನೆ ತುಂಬಾ ಚಲೋ ಬೆಳಕ, ಅಂದ್ರೆ ಹೆಂಗಂದ್ರೆ ಈ ಚಂದ್ರನ ಬೆಳಕು ಬೀಳ್ತಾರ ಮೇಲೆ ಕೆಳಗ. ಖರೆ, ಅದ ಹಂಗೆ ಅನಸ್ತದ ನೋಡಿ. ಹೌದಲ್ಲ, ಬೆಳದಿಂಗಳ ಬೆಳಕಿದ್ದಂಗ ಇರ್ತದ ನೋಡಿ. ಹೌದಲ್ಲ, ಅಂತಂದ್ರ ಇಂಥವೇನು ಅಭಿವೃದ್ಧಿ ಆಗ್ತಿರ್ತಾರ ಶೋಭಕ. ನಾವು ಅಭಿವೃದ್ಧಿ ಕಡೆಗೆ ನಾವು ಬದಲಾವಣೆ ಆಗ್ಬೇಕು. ಆಗ್ಲೇಬೇಕಲ್ಲಪ್ಪ. ಹೌದಲ್ಲ, ಹೌದು. ಬಂದಾದ್ಮೇಲೆ ನೋಡ್ಬೇಕು, ತಗೋಬೇಕು. ಮತ್ ನಮ್ ಸಲುವಾಗಿನೇ ಮಾಡಿರ್ತಾರ ಅವನ್ನೆಲ್ಲ. ನಾವು ಉಪಯೋಗ ಮಾಡ್ಲಿಲ್ಲ ಅಂದ್ರೆ ಮಾಡಿದ್ದೇನು ಉಪಯೋಗ ಆಗ್ತದಪ್ಪ. ಅದ ಶೋಭಕ, ಇನ್ನೂ ನಾ ಕೆಲವೊಂದ್ ಮನಿ ನೋಡಿದೆ, ಕೆಲವ್ರಿಗೆ ಮಾತಾಡಿದ್ರೆ ಏನ್ರಿ 10 ರೂಪಾಯಿ ಒಂದ್ ಬಲ್ಬ್ ಇದ್ದು. ಹೌದು, ಇವೇನು 80 ರೂಪಾಯಿ 100 ರೂಪಾಯಿ, ಬಹಳ ಕಾಸ್ಟ್ಲಿ ಅವ್ರಿ. ಹೌದು, ಅದು ಒಂದೇ ಸರಿ ತಗೊಳ ಮುಂದಾಗ ಅಷ್ಟೇ ವಿಚಾರ ಮಾಡ್ಬೇಕಪ್ಪ ಅದನ್ನ. ಈಗ ನಾವು ಸೋಯಿ ಅದಂತ ಹೇಳಿ ತಗೊಂಡ್ವಿ ಅಂತಂದ್ರೆ ಅದ್ರಲಿಂದ ಎಷ್ಟು ಖರ್ಚು ಬರ್ತದ ಅಂತ ವಿಚಾರ ಮಾಡ್ಬೇಕು. ಹೌದಲ್ಲ, ಕರೆಂಟ್ ಬಿಲ್ ಬಹಳ ಜಾಸ್ತಿ ಬರ್ತದ, ಆಮೇಲೆ ನಮ್ ದೇಹಕ್ಕ ಅನಾರೋಗ್ಯ ಬರ್ತದ ಅಂತ ಹೇಳಿ ಅದನ್ನು ವಿಚಾರ ಮಾಡ್ಬೇಕ. ಹೌದು, ಇವು ಹಾಕೋದ್ರಿಂದ ಏನಾಗ್ತದ, ಮನಿನೂ ತಂಪಿರ್ತದ, ದೇಹನೂ ತಂಪಿರ್ತದ. ಮೊನ್ನೆ ಹೇಳದಲ್ಲ ಆಗಳೆ ಲೈಟ್ ಬಿಲ್ ಬಹಳ ಕಮ್ಮಿ ಬರ್ತದ ಅಂತ ಹೇಳಿ. ಆಮೇಲೆ ಶೋಭಕ, ಇನ್ನೊಂದ್ ಏನ್ ಮಾತ್ ನನಗೆ ಹೇಳ್ಬೇಕಾಗ್ಯದಂತಂದ್ರ, ದೇಶ ಅಭಿವೃದ್ಧಿ ಆಗ್ಲಿತ್ತದ ಗೊತ್ತಿರುವಂತದ್ದ. ನಾವು ಸಣ್ಣದಿದ್ದಾಗಿಂದ ಈಗ ನೋಡ್ಕೊಂಡು ಸಾಕಷ್ಟು ರೋಡ್ ಆಗ್ಯಾವ. ಹೌದಿಲ್ಲ, ಒಳ್ಳೆ ಒಳ್ಳೆ ಕಂಪನಿಗಳು ಬಂದವ, ಸಾಕಷ್ಟು ಕೆಲಸದ ಇದು ಎಲ್ಲ ಸಾಕಷ್ಟು ಅಭಿವೃದ್ಧಿ ಆಗ್ಯದ. ಇನ್ನೂ ಅಭಿವೃದ್ಧಿ ಆಗ್ಬೇಕು ನಮ್ಮ ದೇಶ ಅಂತಂದ್ರ, ನಾನು ನೀನು ಎಲ್ಲರೂ ಕೈ ಜೋಡಿಸ್ಬೇಕು. ನಾನು ನೀನು ಕೈ ಜೋಡಿಸ್ಲಿಕ್ಕೆ ಏನ್ ಸಾಧ್ಯ ಆಗ್ತದಪ್ಪ? ಸರ್ಕಾರ ಮಾಡ್ತಿರ್ತದಪ್ಪ ಅದ್ರ ಕೆಲಸ ಅದು. ಅಲ್ಲ, ಸರ್ಕಾರ ಮಟ್ಟದೊಳಗ ರಾಜ್ಯ ಸರ್ಕಾರಲಿ ಕೇಂದ್ರ ಸರ್ಕಾರಲಿ ಯೋಜನೆಗಳು ಮಾಡ್ತದ, ಇನ್ವೆಸ್ಟ್ಮೆಂಟ್ ಮಾಡಿಸ್ತದ, ಕಂಪನಿಗಳು ಮಾಡ್ತಾರ, ಅವೆಲ್ಲ ಮಾಡ್ತಿರ್ತಾರ. ಹೌದು, ಅವರು ದೇಶದ ಬಗ್ಗೆನೇ ವಿಚಾರ ಮಾಡೋರು ಇರ್ತಾರಪ್ಪ ಅವರು. ಆದ್ರ ನಾನು ನೀನು ಯಾವಾಗ ದೇಶದ ಬಗ್ಗೆ ವಿಚಾರ ಮಾಡ್ಬೇಕು? ನಾನು ನೀನು ವಿಚಾರ ಮಾಡಿದ್ರೆ ನಮ್ ಮನೆ ಪೂರ್ತಿಯಾಗಿ ವಿಚಾರ ಮಾಡ್ಬೇಕಪ್ಪ. ಇಲ್ಲ, ನಾ ಹೇಳೋ ವಿಚಾರ ಏನಂತಂದ್ರ, ನಾನು ನೀನು ಕೂಡನು ಸಹಿತ ದೇಶದ ಬಗ್ಗೆ ವಿಚಾರ ಮಾಡಿ ದೇಶ ಅಭಿವೃದ್ಧಿ ಆಗೋದ್ರೊಳಗೆ ಕೈಗೂಡಿಸಬಹುದು. ಹೌದಾ? ಹೆಂಗಂತ ಹೇಳ ನೋಡಮ್ಮ. ಸ್ವಲ್ಪ ಈಗ ಲೈಟ್ ಮಾತಾಡ್ಲಿತ್ತಿದ ನಾವು. ಹೌದು, ಆ ಬಲ್ಬ್ ಹಾಕಿದ್ರೆ ಲೈಟ್ ಬಿಲ್ ಹೆಚ್ಚು ಬರ್ತಿತ್ತ. ಹೌದು, ಇದಾದ್ರೆ ಕಡಿಮೆ ಬರ್ತದ. ಹೌದು, ಈಗ ಯಾವಾಗ ನಾವು ಲೈಟ್ ಉರ್ಸೋದ್ ಕಡಿಮೆ ಆಯ್ತು ಅಂದ್ರೆ ಸರ್ಕಾರ ಲೈಟ್ ಉತ್ಪಾದನೆ ಮಾಡ್ಲಿಕ್ಕೆ ಹೆಚ್ಚೆಚ್ಚು ಖರ್ಚು ಮಾಡ್ಬೇಕಲ್ಲ. ಹೌದು, ಅದು ಉಳಿತಾಯ ಆಗ್ತದ. ಓಹೋ, ಹಿಂಗಾಗ್ತದೆ ಅಂತ ದೇಶ ಅಭಿವೃದ್ಧಿ ಆಗತ್ತ. ಈಗ ನೀವು ಒಂದು ಕ್ಷಣ ವಿಚಾರ ಮಾಡಿ. ಹೌದು, ನಮ್ಮ ದೇಶದಾಗ ಇರುವಂತ ಎಲ್ಲಾ ಮನೆಯೊಳಗೂ ನಾವು ಈ LED ಬಲ್ಬ್ ಹಾಕಿದ್ವಿ, ಅಂತಂದ್ರ ಎಷ್ಟು ಕರೆಂಟ್ ಉಳಿತಾಯ ಆಗುತ್ತೆ? ಕರೆಂಟ್ ಉಳಿತಾಯ ಮಾಡಿದಂಗ ಆಗ್ತದೆ ನಾವು ಎಲ್ಲರೂ ಸೇರಿ. ಹೌದಲ್ಲ, ಎಲ್ಲರೂ ಸೇರಿ ಉಳಿತಾಯ ಮಾಡಿದ್ರೆ ಅದು ಅಭಿವೃದ್ಧಿ ಆಯ್ತಾ? ಯಾಕಂದ್ರೆ ನಮ್ಮ ಮನೆಗೆ ಆಗುವಂತ ಕರೆಂಟ್ ನ ಉಳಿತಾಯ ಆಯ್ತು ಅಂತಂದ್ರೆ ಬೇರೆ ಇಂಡಸ್ಟ್ರಿಗೆ ಹೋಗ್ತದ, ಅಲ್ಲಿ ಉತ್ಪಾದನೆ ಹೆಚ್ಚಾಗ್ತದ, ಅವ್ರಿಗೆ ಉತ್ಪಾದನೆ ಖರ್ಚು ಕಡಿಮೆ ಇರ್ತದ. ಹೌದು, ನಾವು ಹೆಚ್ಚು ಯೂಸ್ ಮಾಡ್ಲಿತ್ತೀವಿ, ಅದಕ್ಕೆ ಲೈಟ್ ಬಿಲ್ ತಿಂಗಳಿಗೆ ತಿಂಗಳಿಗೆ ವರ್ಷಕ್ಕೆ ಹೆಚ್ಚಾಗ್ಲಿತ್ತದ. ಹೌದು ಹೌದು, ಲೈಟಿನ ಮೇಲೆ ಉಪಯೋಗ ಮಾಡುವಂತ ವಸ್ತುಗಳು ಜಾಸ್ತಿ ಉಪಯೋಗ ಮಾಡ್ಲಿಕ್ಕೆ. ಹೌದಲ್ಲ, ಅಂತಂದ್ಮೇಲ ಇವೆಲ್ಲ ನಾವು ಅಡ್ವಾನ್ಸ್ ಬಂದಿರುವಂತ ಇಕ್ವಿಪ್ಮೆಂಟ್, ಅಡ್ವಾನ್ಸ್ ಬಂದಿರುವಂತ ಸಾಮಾನುಗಳನ್ನ ತಗೊಂಡಿವಿ ಅಂತಂದ್ರೆ, ಈ ಫ್ರಿಡ್ಜ್ ಅದಾವ ಹಳೆ ಫ್ರಿಡ್ಜ್ ಬೇರೆ, ಈ ಹೊಸ ಫ್ರಿಡ್ಜ್ ಬಂದಾವ ಖರೇನೆ, ಅವು ಬಹಳ ಕಮ್ಮಿ ಕರೆಂಟ್ ಯೂಸ್ ಮಾಡ್ತಾವ. ಹಂತವನ್ನ ಯೂಸ್ ಮಾಡಿದ್ರೆ ನಮ್ಮ ದೇಶ ಅಭಿವೃದ್ಧಿ ಒಳಗ ನಾವು ಕೈ ಜೋಡಿಸ್ತೇವೆ. ಎರಡನೇ ಶೋಕ ಈಗ ಕುಡಿಯ ನೀರ್ ಬೇಕು ನಮಗ. ಹೌದು, ಕುಡಿಯ ನೀರ್ ನಮಗ ಸುಮ್ಮನೆ ಬರ್ತದೇನೋ? ಸರ್ಕಾರ ಒಂದು ಯೋಜನೆ ಮಾಡಿರ್ತದ, ಒಂದು ಕೆರೆಯಲ್ಲಿಂದ ಇನ್ನೊಂದಿಂದ ನೀರ್ ತಂದು ಅದು ಫಿಲ್ಟರ್ ಮಾಡಿ ಏನೋ ನಮಗ ನಳದಾಗ ಬರ್ತದ. ನಮ್ ಮನೆಯೊಳಗ ನಳ ಇರ್ತಾವ, ನಳ ಕೆಲವೊಂದ್ ಕಡೆ ಸೋರ್ತಿರ್ತದ. ಹೌದಪ್ಪ, ಆಮೇಲ ಕೆಲವೊಂದ್ಸಲ ಮಾರಿ ತೊಳ್ಕೊಳ್ಳಿಕ್ಕೆ ಬಾಯಿ ತೊಳ್ಕೊಳ್ಳಿ ನಳ ಚಾಲೂ ಮಾಡಿದ್ವಿ ಅಂತಂದ್ರೆ ಎರಡೆರಡು ಮೂರು ಮಿನಿಟ್ ಹಂಗೆ ಅದು ಹರಿತಿರ್ತದ. ಈ ನಾವು ನೀರನ್ನ ಉಳಿಸೋದ್ ಕಡೆ ನಾವು ಬಹಳಷ್ಟು ಕಾಳಜಿ ವಹಿಸಬೇಕು. ಯಾಕಂತಂದ್ರ ನಮ್ಗ ಯಾವಾಗ ನೀರಿಂದ ಅನಾನುಕೂಲ ಆಗ್ಯದ ನಮ್ಗೆ ಗುರ್ತಾಗ್ಯದ. ಪ್ರತಿ ವರ್ಷ ಬ್ಯಾಸಗಿ ಒಳಗ ಎಲ್ಲರಿಗೂ ತ್ರಾಸಾಗ್ಬಿಟ್ಟದ ಈಗ. ಹೌದಲ್ಲ, ನೀರಿನ ಸಲುವಾಗಿ ಬಹಳ ಹಾಹಾಕಾರ ಮಾಡಿದಂಗ ಆಗ್ಯದಪ್ಪ, ಎಲ್ಲಿ ನೀರ್ ಸಿಗ್ತಾವ ಅಂತ ಅನ್ನಂಗಾಗಿದಲ್ಲ. ಅದಕ್ಕ ಇರ್ಲಾರ್ದ ಪ್ರಾಮುಖ್ಯತೆ ಗುರ್ತಾಗ್ತದೆ. ಇದ್ದಾಗ ನಾವು ಬಹಳಷ್ಟು ಲೆಕ್ಕ ಹಾಕಿ ಅದನ್ನ ಖರ್ಚು ಮಾಡಬೇಕು, ಅಂದ್ರೆ ಉಪಯೋಗ ಮಾಡಬೇಕು. ನಮ್ಮ ಮನೆಯಾಗ ಇರುವಂತ ಏನು ನಳಗಳು ಇರ್ತಾವಲ್ಲ, ಎಲ್ಲಾ ನಳನು ಮೇಲೆ ಮೇಲೆ ನಾವು ರಿಪೇರಿ ಮಾಡ್ಕೋತಿರ್ಬೇಕು. ಹೆಚ್ಚಿಗೆ ನೀರ್ ಖರ್ಚು ಮಾಡಬೇಕು. ನಾವು ಯಾವಾಗ ನೀರ್ ಉಳಿಸಿದ್ವಿ ಅಂತಂದ್ರ ಮತ್ತ ನಾಗಳ ಹೇಳಿದಂಗ ಮತ್ತ ದೇಶದ ಅಭಿವೃದ್ಧಿ ಒಳಗ ನಾವು ಕೈಗೂಡಿಸಿದಂಗ ಆಗ್ತದೆ. ಎಲ್ಲ ಸಣ್ಣ ಸಣ್ಣ ಸಣ್ಣ ಸಣ್ಣ ಇರ್ತಾವ. ಹೌದಪ್ಪ, ಮತ್ ಈಗ ಆಹಾರ ನೀರು ತಗೊಂಡು ನಾವು ಫಂಕ್ಷನ್ ದಾಗ ಎಷ್ಟು ಅಡಿಗೆ ಮಾಡಿಸಿರ್ತೀವಿ, ಏನೆಲ್ಲಾ ತರದ ಅಡಿಗೆ ಮಾಡಿಸಿರ್ತೀವಿ, ತಿನ್ನದ ಎಷ್ಟು ತಿಂತೀವಿ, ಅಲ್ಪ ಸ್ವಲ್ಪ ಎಲ್ಲ ಬಡಿಸ್ಕೊಳ್ಳದಂತೂ ಎಲ್ಲ ಬಡಿಸ್ಕೊಂಡಿರ್ತೀವಿ, ತಿನ್ನೋದು ಸ್ವಲ್ಪನೆ ಮತ್ತೆಲ್ಲ ಅಷ್ಟು ಹಂಗ ಮುಸುರಿಗೆ ಹೋಗ್ಬಿಡ್ತದ. ಆಹಾರ ಎಷ್ಟು ಇದಾಗ್ತದಲ್ಲೇ ನಿನಗರ ಗುರ್ತದ, ಭತ್ತ ಬೆಳಿಲಿಕ್ಕೆ ಒಂದು ಜೋಳ ಬೆಳಿಲಿಕ್ಕೆ ಎಷ್ಟು ರೈತ ತ್ರಾಸ ತಗೊಳ್ತಾನ. ಹೌದು, ರೈತ ತ್ರಾಸ ತಗೊಳದ ಅಷ್ಟೇ ಅಲ್ಲ, ನಮ್ಮ ಭೂಮಿಯಿಂದ ನಾವು ಧಾನ್ಯ ತಗೋಬೇಕಾದ್ರೆ ವರ್ಷಗಟ್ಟಲೆ ಕಾಯ್ಬೇಕಾಗ್ತದೆ ಒಂದೊಂದು ಬೆಳಿಗ್ಗೆ. ಹೌದಲ್ಲ, ಮತ್ತೆ ಆರ್ ತಿಂಗಳ ಮೂರ್ ತಿಂಗಳ ವರ್ಷ ತನಕ ಬೇಕಾಗ್ತದಪ್ಪ. ಆಮೇಲೆ ಇದನ್ನ ನಾವು ಉಳಿಸಿದ್ವಿ ಅಂತಂದ್ರೆ ದೇಶ ಅಭಿವೃದ್ಧಿ ಆಯ್ತಲ್ಲ. ಹೌದು, ಅಂತಂದ್ರ ಹಿಂಗ ಇನ್ನು ಬಹಳಷ್ಟು ಕೆಲಸದ ಶೋಭಕ. ಈಗೇನಂತಂದ್ರೆ ನನಗೊಂದು ವಿಷಯ ಗುರುತ ಅಂತ ಇಟ್ಟು, ನಿನಗೊಂದೇನೋ ಕೆಲಸ ಆಗ್ಬೇಕಾಗ್ಯದ, ನಾನ್ ನಿನ್ ಹೆಲ್ಪ್ ಮಾಡ್ದ ನಿನಗ್ ಜಲ್ದಿ ಕೆಲಸ ಆಯ್ತು ಅಂತಂದ್ರ ನೀ ಏನಾದ್ರಿಂದ ಕೆಲಸ ಮಾಡ್ತಿರ್ತಿ, ಅದು ದೇಶದ ಅಭಿವೃದ್ಧಿ ಒಳಗೆ ಡೈರೆಕ್ಟ್ ಇಂಡೈರೆಕ್ಟ್ ಹೆಲ್ಪ್ ಆಗ್ತಿರ್ತಿ. ಅಂದ್ರೆ ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡೋ ಕೆಲಸ, ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡುವಂತ ಸ್ವಭಾವ ಬೆಳೆಸ್ಕೋಬೇಕು. ಇದು ಬಹಳ ಮುಖ್ಯವಾಗಿರುವಂತದ್ದು. ಈಗ ನಿನಗ ಅದ ಗುರುತಿರುದಿಲ್ಲ, ನೀ ಯಾವ ಹಾದಿಯೊಳಗೆ ಹೋಗ್ತಿರ್ತಿ ಆ ಒಂದು ಹಾದಿಯೊಳಗ ನಿನಗೆ ಫೇಲ್ಯೂರ್ ಆಗ್ತಾನ ನನಗೆ ಗುರುತಾಗಿರ್ತದೆ, ನನಗೇನೋ ಅನುಭವ ಇರ್ತದೆ ಅಂತ ಇಟ್ಕೋ. ನನಗೆ ಶೋಭಕ್ಕೆ ಹೋದ್ ಸರಿ ಹಂಗ ಮಾತಾಡಲಕ್ಕೆ ಆಗ್ಲಿ, ಆಮೇಲೆ ಬುದ್ಧಿ ಬರ್ತದ ಅನ್ನಂಗಿರ್ತದ ಅಂತ ನಾ ಅನ್ಕೋತೀನಿ. ಹಿಂಗ್ ಬಹಳ ಮಂದಿ ಅನ್ಕೋತಿರ್ತಾರೆ. ಹೌದು, ಈಗ ಬುದ್ಧಿ ಬರೋದು ಎರಡು ಮಾತು, ಆದ್ರ ಟೈಮ್ನೊಳಗೆ ನಾನ್ ನಿನಗ ಒಂದು ಮಾರ್ಗದರ್ಶನ ಕೊಟ್ಟ ನನ್ನ ಭಾವ ನಿನ್ ಜೊತೆ ಹಂಚಿಕೊಂಡಂತಂದ್ರ ನಿನ್ ಕೆಲಸ ಸರಳ ಆಯ್ತು. ನೀ ದೇಶದ ಅಭಿವೃದ್ಧಿಯೊಳಗೆ ಕೈ ಜೋಡಿಸಿರ್ತಿ, ಅಭಿವೃದ್ಧಿ ಆಗ್ತದಲ್ಲ. ಹೌದು, ಇಂತ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಆಗುವಂತ ಟೈಮ್ನೊಳಗೆ ಬೇರೆ ವಿಚಾರ ಮಾಡಬಾರ್ದು. ನನ್ ಕಡೆಯಿಂದ ಹೆಲ್ಪ್ ಆಗ್ಬೇಕಲ್ಲ, ನನ್ ಕಡೆಯಿಂದ ಸಹಾಯ ಆಗ್ಬೇಕಾಗ್ಯದ ಅವರಿಗೆ, ಮಾಡ್ಬಿಡೋಣ ಅಷ್ಟೇ ಅಷ್ಟೇ. ಬೇರೆ ಯಾವ್ದು ವಿಚಾರ ಮಾಡಬಾರ್ದು. ಈಗ ಯಾವ್ದು ಒಬ್ಬರಿಗೆ ನೌಕರಿ ಸಿಗ್ಬೇಕಾಗಿರ್ತದೆ, ಅವ್ರಿಗೆ ಎಲ್ಲೋ ಅಪ್ಲೈ ಮಾಡ್ತಿರ್ತದೆ, ನಮಗ್ ಗುರ್ತಿದ್ದ ಹೇಳೋದು ನೋಡ್ರಿ ಇಂತಲ್ಲಿ ಖಾಲಿ ಅದಾವ, ಇಂತಲ್ಲಿ ಹೋಗ್ರಿ, ಇಂತಲ್ಲಿ ಅಪ್ಲೈ ಮಾಡ್ರಿ, ಈ ನೌಕರಿ ಸಿಗ್ಬೇಕಂದ್ರೆ ಇಂತ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಡ್ರಿ, ಇದನ್ನ ಅಭ್ಯಾಸ ಮಾಡ್ರಿ, ಇದನ್ನ ಟ್ರೈನಿಂಗ್ ತಗೋರಿ, ಗೊತ್ತಾಗ್ಬೇಕಾಗ್ತದಲ್ಲ ಎಲ್ಲಾನು. ಎಲ್ಲರೂ ಈಗ ಜೀವನದ ಅನುಭವ, ನಿನ್ನ ಅನುಭವ ಬೇರೆ, ನನ್ನ ಅನುಭವ ಬೇರೆ, ಕಾಮನ್ ಆಗಿರುವಂತದ್ದು ಕೆಲವೊಂದಿರ್ತದೆ, ಆದ್ರೆ ವಿಶೇಷವಾಗಿರುವಂತದ್ದು ಎಲ್ಲರೂ ಬನ್ನಿ ಇರ್ತದೆ. ಈ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನಿಂದ ಪ್ರತಿಯೊಬ್ಬರು ಕಲಿಯುವಂತದ್ದು ಇರ್ತದೆ. ನಿನ್ನಿಂದ ನಾ ಕಲಿಯದಿರ್ತದೆ, ನನ್ನಿಂದ ನೀ ಕಲಿಯದ. ನಾ ದೊಡ್ಡ ಶಾಣೆ ಅಲ್ಲ, ನೀನು ದೊಡ್ಡ ಶಾಣೆ ಅಲ್ಲ, ಎಲ್ಲರೂ ಶಾಣೆನೆ. ಒಬ್ರಿಗೊಬ್ರು ನಾವೇನಂತಂದ್ರೆ ಹಂಚಿಕೊಳ್ಳೋದ್ ಕಲಿಯಬೇಕು, ಎದುರು ಸಲುವಾಗಿ ದೇಶದ ಅಭಿವೃದ್ಧಿ ಸಲು. ಹಿಂಗ ಸಾಕಷ್ಟು ವಿಚಾರಗಳು ಇರ್ತವೆ ಶೋಭ. ಈಗ ಹೆಣ್ಮಕ್ಳು ಇರ್ತಾರೆ ಮನೆಯಾಗ, ಇನ್ನು ಬಹಳ ಮಂದಿ ಮನೆಯೊಳಗ ಇಂತ ಸಮಸ್ಯೆಗಳದಾವ. ಹೌದು, ಹುಡುಗಿ ಏನ್ ಕಲಿಸ್ತೀರಿ? ಅಂತಿರ್ತಾರೆ. ಏನಕ್ಕೆ ಕೊಟ್ಟ ಮನೆ ಹೋಗಿ ಅಲ್ಲ, ಕೊಟ್ಟ ಮನೆ ಹೋಗ್ಲಿ ಹೋಗ್ಬೇಕ, ಕೊಟ್ಟ ಮನೆಯಕ್ಕೆ ನಡ್ಸ್ಕೊಂಡು ಹೋಗ್ಬೇಕ, ನಡ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಸಲಿ ಕಲಿಬೇಕ, ಏನ್ ಮನೆ ಸುಮ್ಮನೆ ನಡೆಸ್ಲಿಕ್ಕೆ ಆಗ್ತದೆ? ಎಲ್ಲ ವಿಚಾರಗಳು ಗೊತ್ತಿರ್ಬೇಕಾಗ್ತದಪ್ಪ ನಮ್ಗೆ, ಸಣ್ಣವರಿದ್ದಾಗಿಂದಾನೆ ತಿಳಿಸಿ ಹೇಳಿದ್ರೆ ಗೊತ್ತಾಗ್ತದ ಅವರಿಗೆ. ಹೌದಲ್ಲ, ಏನು ಗೊತ್ತಾಗಂಗಿಲ್ಲ ಅಂದ್ರೆ ಅವ್ರಿಗೆ ಯಾವಾಗ ಗೊತ್ತಾಗ್ಬೇಕು? ಮತ್ತೆ ಮಾಡೋದಿಲ್ಲ ಯಾವಾಗ ನಾವು ಅವಾಗೆ ನಾವು ಅವ್ರಿಗೆ ಮೊದಲ ಸಲಿ ಕಲ್ಸ. ಹೌದು, ಅಂದ್ರೆ ಎಂಪವರ್ ಮಾಡ್ಬೇಕು. ಪವರ್ ಯಾವಾಗ ಬರ್ತದೆ, ಶಕ್ತಿ ಯಾವಾಗ ಬರ್ತದೆ? ಶಿಕ್ಷಣದಿಂದ ಶಕ್ತಿ. ಖರೇನೇ, ಒಂದ್ಸಲ ಶಿಕ್ಷಣ ಸಿಕ್ತು, ನಾ ಎಲ್ಲೆಲ್ಲಿ ಹೋಗ್ಬೋದು, ನಾ ಏನೇನು ಮಾಡಬಹುದು ಅಂತ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ. ಉಳಿದ್ರೆಲ್ಲ ನಾವು ಅವ್ರಿಗೆ ಮನೆಗೆ ಇರುವಂತವ್ರು, ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಮಾಡಿದೀವಿ. ಆಕೆ ಮಗಳಿರ್ಲಿ, ತಂಗಿ ಇರ್ಲಿ, ಅಕ್ಕಿರ್ಲಿ, ಸೊಸಿ ಇರ್ಲಿ, ಯಾರೇ ಇರ್ಲಿ, ಅವ್ರಿಗೆ ಸಪೋರ್ಟ್ ಮಾಡಿದೀವಿ. ಆ ಒಂದು ಕೆಲಸದೊಳಗೆ ಅವ್ರು ಯಶಸ್ಸು ಪಡ್ಕೊಂಡ್ರು, ಅವ್ರು ಯಾವುದೇ ಕೆಲಸ ಮಾಡಿ, ಅದು ಇಂಡೈರೆಕ್ಟ್ ಆಗಿ ದೇಶದ ಅಭಿವೃದ್ಧಿ ಒಳಗ ಅದು ಸಹಾಯ ಆಗೋದು. ಖರೇನೇ ಅದ. ಈಗ ಉದಾಹರಣೆ ಶೋಭಕ ನಿಮ್ಗೆ ಹೇಳ್ತೇನೆ, ಈ ಒಂದು ಟೇಲರ್ ಅಂಗಡಿನ ಇಟ್ಟಿ ಅಂತ ಇಟ್ಕೋ. ಈ ಟೇಲರ್ ಅಂಗಡಿ ಇಟ್ಟವರು ಸಹಿತ ದೇಶದ ಅಭಿವೃದ್ಧಿ ಕೈ ಗುಡಿಸಬಹುದ? ಹೌದು, ಯಾಕಂತಂದ್ರೆ ಅವರು ತಮ್ಮ ಜೀವನ ಚಲೋತ್ನಾಗಿ ಮಾಡ್ಲಿತ್ತು, ಅದ್ರ ಚಲೋ ಇನ್ಕಮ್ ಬರ್ಲಿತ್ತು. ಅವ್ರು ಏನಂತಂದ್ರೆ ತಮ್ಮ ಬೇಕಾಗಿರುವಂತಹ ಸಾಮಾನುಗಳು ಖರೀದಿ ಮಾಡ್ತಾರ, ಒಳ್ಳೆ ರೀತಿ ಜೀವನ ನಡೆಸ್ತಾರ, ಟಿವಿ ಖರೀದಿ ಮಾಡ್ತಾರ, ಗಾಡಿ ಖರೀದಿ ಮಾಡ್ತಾರ, ಇನ್ನೊಂದು ಖರೀದಿ ಮಾಡ್ತಾರ, ಮೊಬೈಲ್ ಖರೀದಿ ಮಾಡ್ತಾರ. ಇವೆಲ್ಲ ಖರೀದಿ ಮಾಡಿದಾಗ ಆ ಇಂಡಸ್ಟ್ರೀಸ್ಗೆ ಬೇಡಿಕೆ ಹೆಚ್ಚಾಗುತ್ತೆ, ಅಲ್ಲಿ ಉತ್ಪಾದನೆ ಹೆಚ್ಚಾಗುತ್ತೆ, ಅಲ್ಲಿರುವಂತಹ ಕೆಲಸ ಮಾಡೋರಿಗೆ ಕೆಲಸ ಸಿಗ್ತದೆ, ದೇಶದ ಅಭಿವೃದ್ಧಿ ಆಯ್ತಿಲ್ಲ. ಆಮೇಲೆ ಇವ್ರದ್ದು ಇನ್ಕಮ್ ಜಾಸ್ತಿ ಆಯ್ತು ಅಂದ್ಕೊಳ್ಳ ಟ್ಯಾಕ್ಸ್ ಕಟ್ತಾರ ಅಲ್ಲಿ ಹೋಗಿ, ದೇಶಕ್ಕೆ ನಾವು ಟ್ಯಾಕ್ಸ್ ಕಟ್ತೀವಿ, ಇನ್ಕಮ್ ಹೆಚ್ಚಾಗಿತ್ತ, ದೇಶದ ಅಭಿವೃದ್ಧಿ ಆಗುದು. ವೈಯಕ್ತಿಕ ಕೆಲಸ ನಮ್ದಿದ್ರು ಸಹಿತ ನಾವು ಯಾವ ದೇಶದಾರ ಬದುಕಲಿತೀವಿ ನೋಡ್ ರಾಜಣ್ಣ, ನಾವು ಈ ವಿಚಾರ ಮಾಡ್ಬೇಕು ನೋಡಿ ಎಲ್ಲಾರು ಕುಡ್ಕೊಂಡು. ಹೌದಲ್ಲ, ಯಾಕಂದ್ರೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಅದ ಅಂತ ಅನ್ನೋದನ್ನೇ ಅಷ್ಟೇ ವಿಚಾರ ಮಾಡ್ತೀವಿ ನಾವು. ಅಂತ ದೊಡ್ಡ ದೇಶದೊಳಗ ಇಷ್ಟು ಕೋಟಿ ಜನರೊಳಗ ನಾವೊಬ್ರು ಏನ್ ಮಾಡ್ತೀವಿ?